ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಆಲಿಸೋಣ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತ ಮಹಿಳೆ ಭೀಮಮ್ಮ ಅವರ ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಟೈಲರಿಂಗ್ ಹಾಗೂ ಕೃಷಿ ಅನುಭವಗಳನ್ನು. ಕಾರ್ಯಕ್ರಮದ ಪ್ರಸ್ತುತಿ ವೆಂಕಟೇಶ್ ಹೂಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನವೆಂಚಿ. ನನ್ನೊಟ್ಟಿಗೆ ರಾಯಚೂರು ತಾಲೂಕಿನ ಅನ್ವರ ಗ್ರಾಮದ ಭೀಮವ್ವ ಅವರಿದ್ದಾರೆ. ಅವರು ಹೊಲಿಗೆ ಕಾರ್ಯದಲ್ಲಿ ಅಂದರೆ ಟೈಲರಿಂಗ್ ವೃತ್ತಿಯನ್ನು ಮಾಡುವಂಥವ್ರು. ಭಾಳ ಅಚ್ಚುಕಟ್ಟಾಗಿ ತಮ್ಮದೇ ಆದಂಥ ಬದುಕನ್ನು ಕಟ್ಟಿಕೊಂಡಿರುವಂಥವ್ರು. ಕೇವಲ ಅವರು ಟೈಲರಿಂಗ್ ಅಷ್ಟೇ ಅಲ್ಲ, ಬೇರೆ ಬೇರೆ ಅಂದರೆ ಮನೆಯಲ್ಲಿ ಕುರಿ ಶೆಡ್ ಇದೆ, ಅದರೂ ಒಕ್ಕಲ್ತನ ಮಾಡ್ತಿರ್ತಾರೆ, ಮತ್ತು ಒಕ್ಕಲ್ತನದಲ್ಲಿ ಕೃಷಿ ಮೇಳೆ ಕೆಲಸ ಮಾಡ್ತಿರ್ತಾರೆ. ಸೀಸನ್ ವೈಸ್ ಅಂದರೆ ಕೆಲಸಗಳನ್ನು ಮಾಡ್ಕೊಳ್ತಾ ತಮ್ಮ ಬದುಕನ್ನು ಕಟ್ಟಿಕೊಂಡಂಥವ್ರು. ಹಾಗಾಗಿ ಅವರನ್ನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮಾತನಾಡಿಸ್ತಾನೆ. ಅಮ್ಮ, ನಿನ್ನ ಪರಿಚಯ ಮಾಡ್ಕೊಳ್ಳಮ್ಮ, ನೀವು ಯಾವ ಊರು, ಏನು, ನೀವೇನು ಓದಿದಿರಿ? ನಮಸ್ಕಾರ ಸರ್, ನನ್ನ ಹೆಸರು ಭೀಮವ್ವ ಅಂತ. ನಾನು 10th class ತನಕ ಓದೀನಿ ರೀ. ಇನ್ನು ಬಟ್ಟೆ ಹೊಲಿತೀನಿ ರೀ. ನಾನು 10th class ಮುಗಿಯೋದೇ ಟೈಲರಿಂಗ್ ಕಲ್ಕೊಂಡೆ ರೀ. ರಾಯಚೂರದಾಗ ಕಲ್ತೀವಿ ಸರ್. ಹಾಂ, ಅದ್ಲೇ ಸರ್, ರಾಯಚೂರದಾಗ. ಅಂದರೆ ಮೊದಲು ಪ್ರೈಮರಿ ಆಶ್ಮಿಯ ಸ್ಕೂಲ್ ಸರ್, ಅದಾದಮೇಲೆ ದುಡ್ಮೆನ್ ಟ್ಯಾಗರ್ ಸರ್. ಹ್ಞೂ ರೀ. ಮುಂದೆ ಯಾಕೆ ಓದಕ್ ಆಗ್ಲಿಲ್ಲ, ಕಾಲೇಜ್ಗೆ ಹೋಗಕ್ ಯಾಕೆ ಆಗ್ಲಿಲ್ಲ, ಏನ್ ಇಂಟ್ರೆಸ್ಟ್ ಇತ್ತು ಅಥವಾ ಇರಲಿಲ್ಲ? ಇತ್ತು ಸರ್, ಇಂಟ್ರೆಸ್ಟ್ ಇತ್ತು. ಅಂದ್ರೆ ನನಗೆ ಹೊಲಿಗೆ ಮೇಲೆ ಎಷ್ಟು ಇಷ್ಟ ಇತ್ತು ಸರ್. ಅದ್ರಾಗ ಹಳ್ಳಿ ಅಲ್ರಿ, ಜಾಸ್ತಿ ಓದಿಸಕ ಹಂಚ್ಕೊ ಇಲ್ಲ ಸರ್. ಮಿಟ್ಟಿ ಮಲ್ಕಾಪುರ್ ಸರ್ ನನ್ನ ತವ್ರ ಮನೆ. ಅಲ್ಲಿಂದ ದಿನ ಹೋಗಿ ಅಪ್ ಅಂಡ್ ಡೌನ್ ಮಾಡ್ತಿದ್ರಿ? ಹೆಂಗೆ ಸರ್? ಅಪ್ ಅಂಡ್ ಡೌನ್ ಮಾಡ್ತಿದ್ವಿ, ಬಸ್ಗೆ ಹೋಗ್ತಿದ್ವಿ, ನಮ್ಮ ಬಸ್ ಇಲ್ಲದೆ ಬರ್ತಿದ್ವಿ ಸರ್. ಈಗ ನಿಮ್ ನೋಡಮ್ಮ, ಈಗ ಸಹಜವಾಗಿ SSLC ವರೆಗೆ ಅಲ್ಲಿ ಓದಿರ್ತೀರಿ, ಮುಂದೆ ಓದ್ಬೇಕಂತ ಇಂಟ್ರೆಸ್ಟ್ ಇತ್ತು ಅಂದ್ರೆ ನೀವು ಅಂದ್ರೆ ಟೈಲರಿಂಗ್ ಎಲ್ಲಿ ಕಲ್ತ್ರಿ? ಅಲ್ಲಿ ನಾವು ಅಲ್ಲೇ ಸರ್, ರಾಯಚೂರಲ್ಲೇ ಸರ್. ರಾಮಲಿಂಗ ಗುಡಿಯಿಂದ ಅವರು ತಮಿಳವ್ರು ಕಳಿಸ್ತಿದ್ರು ಸರ್. ಅಲ್ಲಿ ತಿಂಗಳಿಗೊಂದು 500 ರೂಪಾಯಿ ಕೊಟ್ಟು ಮತ್ತೆ ಅದನ್ನು ಬಸ್ಸಿಗೆ ಹೋಗೋದು ಬರೋದೇ ಒಂದ್ 2 ತಿಂಗಳು ಕಲ್ಕೊಂಡೆ ಸರ್ ನಾನು ಅಷ್ಟೇ ರೀ. ಈಗ ನೋಡಮ್ಮ, ಈಗ ನಿನ್ನ ಸ್ಕೂಲ್ ಅಂದ್ರೆ SSLC ಓದುವಾಗಲೇ ಆರಂಭ ಮಾಡಿದೆ ಕಲಿಯೋದು ಅಥವಾ SSLC ಮುಗಿದ್ಮೇಲೆ ಟೈಲರಿಂಗ್? ಮುಗಿದ್ಮೇಲೆ ಸರ್, ಮುಗಿದ್ಮೇಲೆ. ಈಗ ಅಂದ್ರೆ ಟೈಲರಿಂಗ್ ಯಾವಾಗಲೂ ಎಷ್ಟು ದಿನ ಕಲ್ತ್ರೆ ಅನುಕೂಲ ಆಗ್ತದ ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಒಂದ್ ಇಂತಿಷ್ಟು ದಿನ ಕಲಿಬೇಕು ಅಂತ ಆಗುತ್ತಾ ಹೆಂಗ? ಹೌದು ಸರ್, ಪರ್ಫೆಕ್ಟ್ ಕಲಿಬೇಕಂತಂದ್ರೆ ಒಂದ್ 6 ತಿಂಗಳು ಹಿಡಿತದ ಸರ್. ಅದ್ರ ಮೇಲೆ ಹೆಚ್ಚು ಇಷ್ಟ ಇದ್ದು ನಾವು ಮನಸ್ಸಿಟ್ಟು ಕಲ್ತೀವಂತಂದ್ರೆ ಒಂದ್ ತಿಂಗಳು 2 ತಿಂಗಳದೊಳಗೂ ಕಲ್ಕೋಬಹುದು ಸರ್. ಅದ್ರ ಮೇಲೆ ಆಸಕ್ತಿ ಇದ್ರೆ ಜಲ್ದಿ ಕಲಿತೀವಿ ಸರ್. ಇನ್ನು ಒಂದು ಆಸಕ್ತಿ ಇಲ್ಲ ಅಂತಂದ್ರೆ ಸ್ವಲ್ಪ ಲೇಟ್ ಆಗ್ಬಹುದು ಸರ್ ಅಷ್ಟೇ. ಅಲ್ಲಿ ಈಗ ನೀವು ಕಲಿಯುವಾಗ ಎಷ್ಟು ಜನ ಹೋಗ್ತಿದ್ರ? ನಿಮ್ಮೂರಿಂದ ಯಾರು ಹೋಗ್ತಿದ್ರ ಅಥವಾ ನೀವೊಬ್ರು? ಇಲ್ಲ ಸರ್, ಒಂದ್ 6 ಜನ ನಾವು ಸರ್. 6 ಜನ ಹೋಗ್ತಿದ್ವಿ ರೀ ನಮ್ಮ. ಹಾ, ಕಲ್ತಾರ ಸರ್. ಕಲ್ತನ ಅವ್ರು ನಡ್ಬಾಡಕ್ ಬಿಟ್ಬಿಟ್ರಿ ಸರ್, ನಾನು ಹಂಗೆ ಬಟ್ಟೆ ಹೊಲಿತೀನಿ ರೀ. ಈಗ ಎಷ್ಟು ವರ್ಷದಿಂದ ನೀನು ಈ ಬಟ್ಟೆ ಹೊಲಿತಾ ಇದೀಯಮ್ಮ? ನಾ ಸರ್ ಈಗ 18 ವರ್ಷ ಜಾಸ್ತಿ ಆಯ್ತು ಸರ್. 18-19 ವರ್ಷ ನಡೀತದ್ರಿ ಈಗ. ಈಗ ಅಂದ್ರೆ ನಿಮ್ಮ ತವ್ರ ಮನೆಯಲ್ಲಿ ನೀವು ಹೊಲದ ಮೇಲೆ ಈಗ ಅನ್ವರಕ್ಕೆ ಬಂದಿರಿ, ಗಂಡನ ಮನೆಗೆ ಬಂದ್ಮೇಲೆ ಕೂಡ ಅದನ್ನ ಮುಂದುವರಿಸಿದ್ರಿ? ಹಂಗೆ ಮುಂದುವರಿಸಿ ಸರ್. ಹಾ, ಸ್ವಂತ ಸರ್. ಮೊದಲೊಂದು 6,000 ಇಟ್ಟು ನಮ್ಮ ಅಪ್ಪನವ್ರಿಗೆ ಇಸ್ಕೊಟ್ಟಿದ್ರು ಸರ್. ಅದಾದ್ಮೇಲೆ ನಾನು ಬಟ್ಟೆ ಹೊಲದ್ರಾಗ ಇಷ್ಟಿಷ್ಟು ರೊಕ್ಕ ಜಮ್ ಮಾಡ್ಕೊಂಡು ಮತ್ತೀಗ 25,000 ಸರ್ ಇದು ಜಾಕ್ ಮಿಷಿನ್ ಅಂತ ಅಂದ್ಕೊಂಡಿನ್ರಿ ಹೊಸ ಸರ್. ಇದ್ರ ಮೇಲೆ ಕೆಲಸನೂ ಜಲ್ದಿ ಆಗ್ತದೆ ಸರ್, ಭಾಳ ಫಾಸ್ಟಾಗಿ ಹೊಲಿಬೋದೇನ. ಈಗ ನೋಡಮ್ಮ, ಮಷಿನ್ ಅಲ್ಲಿ ಬೇರೆ ಬೇರೆ ನಮೂನೆಗಳು ಬಂದವ. ಈ ಕರೆಂಟ್ ಇಂದು ಮಾಡ್ತಾರ, ಈಗ ನಿಮ್ಮಂತದ್ದು ಇದೆ, ಇದೇ ಯಾವ್ದು ಇದು? ಕರೆಂಟ್ ಇಂದ? ಇದು ಕರೆಂಟ್ ಇಂದ ಸರ್, ಜಾಕ್ ಅಂತಂದ್ ಕರೆಂಟ್ ಇಂದ ಸರ್. 25,000 ಮಿಷಿನ್ ಅಂದ್ರೆ ಕೆಲಸ ಬಹಳ ಫಾಸ್ಟ್ ಆಗಿ ಆಗ್ತದ ಸರ್. ಒಲ್ಲಿಗೆ ಏನು ಪ್ರಾಬ್ಲಮ್ ಬರೋದಲ್ಲ, ಚಲೋ ನಡೀತದ ಸರ್ ಇದು. ಈಗ ಅಂದ್ರೆ ಇಲ್ಲಿ ಸುತ್ತಮುತ್ತ ಈಗ ಹಳ್ಳಿ ಅಮ್ಮ ಇದು, ಇಲ್ಲಿ ಹೆಂಗ ಮಷಿನ್ ಹೊಲಿಲಿಕ್ಕೆ ಅನುಕೂಲ ಇದೆಯಾ? ನೀನ್ ಯಾವ್ಯಾವ ಬಟ್ಟೆ ಜಾಸ್ತಿ ಹೊಲಿತಿ? ಸ್ಕೂಲ್ ಬಟ್ಟೆ ಹೊಲಿತೀನಿ ಸರ್. ಇದು ಮದುವೆ ಫಂಕ್ಷನ್ ಗಳಿಗೆ ಡಿಸೈನ್ ಬ್ಲೌಸ್ ಹೊಲಿತೀನಿ, ಎಲ್ಲ ತರದ್ ಮುದ್ದೆಯವ್ರ ಬಟ್ಟೆ ಎಲ್ಲ ಇದಂತ ಇಲ್ಲ ಸರ್, ಎಲ್ಲ ಹೊಲಿತೀವಿ ರೀ ಬಟ್ಟೆ. ಅದಾದ್ಮೇಲೆ ನಾ ಬೇಸಿಗೆ ರಜದಾಗ ಒಂದ್ 2 ತಿಂಗಳು ಖಾಲಿ ಇರ್ತದಲ್ಲ ಸರ್, ಹೆಣ್ಮಕ್ಳು ಬಂದು ಬಟ್ಟೆನು ಕಲ್ಕೊಂತಾರ ಸರ್. ಒಲೆದ ಕಟಿಂಗ್ ಗಿಟ್ಟಿಂಗ್ ಎಲ್ಲ ತೋರಿಸ್ಕೊಡ್ತೀನಿ ಸರ್. ನನ್ನಲ್ಲಿ ಕಲ್ತವ್ರಿಗೂ ನಾಗ ಬಹಳ ಜನ ಬಟ್ಟೆ ಹೊಲಿಯಕತ್ತಾರ ಸರ್. ಈಗ ಊರಲ್ಲಿ ಸರ್, ಊರಲ್ಲಿ ಹೊಲಿತಾರ. ಈಗ ಕೆಲವೊಬ್ರು ಗಂಡನ ಮನೆಗೂ ಹೋಗ್ಯಾರಿ, ಅಲ್ಲಿನೂ ಮಿಷಿನ್ ತಂದ್ಕೊಂಡು ಹೊಲಿಯಕತ್ತಾರ ಸರ್. ಈಗ ಹೊಲಿತಾರ. ಈಗ ನೋಡಮ್, ನೀನು 2 ತಿಂಗಳು ಕಲ್ತಿದ್ದೆ ಅಲ್ಲಿ, ಕಲ್ತು ಬಂದಿದ್ದಿ, ಅದನ್ನ ಹೆಂಗ ಮತ್ತೆ ಕಂಟಿನ್ಯೂ ಮಾಡಿ ಬೇರೆ ಬೇರೆ ಹೊಲಿಯುವಂಥ ಡಿಸೈನ್ ಕಲಿಯುವಂಥದ್ದು ಇದೆಯಲ್ಲ, ಬಹಳ ಕಷ್ಟ, ಅದನ್ನ ಹೆಂಗ ಮಾಡಿದೆಮ್ಮ? ಅಂದ್ರೆ ಈಗ ಯೂಟ್ಯೂಬ್ದಾಗ ತೋರಿಸ್ತಾರಲ್ರಿ ಸರ್, ಫೋನ್ಯಾಗ ನೋಡಿವಂತಂದ್ರೆ ನಮ್ಗೆ ಹೊಲ್ದು ರೂಢಿ ಇರ್ತದಲ್ಲ ಸರ್, ಒಂದ್ಸಲ ನೋಡಿವಂತಂದ್ರೆ ಅದು ಬಂದ್ಬಿಡ್ತದೆ ಸರ್ ನಮ್ಗೆನ. ಹಿಂಗ್ ಹೊಲಿಬೇಕಂತಂದು ನೋಡಿವಂತಂದ್ರೆ ತಲೆಕ್ ಕುಂದಿರ್ತದೇನ ಬರ್ತದ್ರ ಹೊಲಿಯಕ. ಈಗ ಆರಂಭದಲ್ಲಿ ನೀವು 2 ತಿಂಗಳು ಕಲ್ತ ಮೇಲೆ ಮದುವೆ ಮಾಡಿಕೊಟ್ಟದಕ್ಕೆ ಪೂರ್ಣ ಕಲೀಲಿಕ್ಕೆ ಆಗ್ಲಿಲ್ಲ ಅಥವಾ ಬಿಟ್ರೆ? ಇಲ್ಲ ಸರ್, ಮದುವೆ ಮಾಡೋದಕ್ಕೆ ಕಲಿಯಕ್ ಆಗ್ಲಿಲ್ಲ ರೀ ನಾ. ಗಂಡನ ಮನೆಗೆ ಬಂದ್ಮೇಲೆ ಅದ್ ಯಾಕೆ ಕಲಿತಿದ್ ಬಿಡು, ಮನೆಗೆ ಹೊಲ್ದ ಕೆಲ್ಸ ಅದ, ಹೊಲದಾಗ ಮಾಡಬಹುದು ಅಂತ ಹೇಳ್ತಿದ್ರು ಅಥವಾ ಇಲ್ಲ ನಿಮ್ಮ ಮನೆಯವರು ಇಲ್ಲ ಕಲಿ ನಿನಗೆ ಇಂಟ್ರೆಸ್ಟ್ ಇದ್ದಂಗ ಅದ ಕಲೀಲಿ ಅಂತ ಹೇಳಿದ್ರೆ ಹಂಗೆ ಇಲ್ಲ ಸರ್ ನಿನ್ನೆಷ್ಟು ಅಂತಂದ್ರೆ ಸರ್ ಹೊಲ್ದಾಗ ಕೆಲಸ ಇದ್ದಾಗ ಕೂಲರ್ ನೆಟ್ಕೊಂಡು ಒಂದೆರಡು ದಿನದಾಗ ಮುಷ್ಯಾಂಬಿಡ್ತೀನಿ ಸರ್ ಇನ್ನ ಬಟ್ಟೆನೆ ಹೊಲ್ಕೊಂತೀನಿ ಸರ್ ಅವ್ರೇನು ಅನ್ನೋದಲ್ಲ ಓಲೆ ಅಂತಾರ್ರಿ. ಈಗ ಜಾಸ್ತಿ ನಿಮ್ಮಲ್ಲಿ ನನಗೇನು ಅನ್ಸದಮ್ಮ ನಿನ್ನ ಸ್ಕೂಲ್ ಬಟ್ಟೆಗಳನ್ನು ಹೊಲಿತಿದ್ದಿ ಆಮೇಲೆ ಹೆಣ್ಮಕ್ಳು ಬಟ್ಟೆಗಳು ಜಾಸ್ತಿನಾ ಅಥವಾ ಗಂಡು ಹುಡುಗರು ಎಲ್ಲ ಹೊಲಿತೀರಿ? ಇಲ್ಲ ಸರ್ ಗಂಡು ಮಕ್ಕಳ ಬಟ್ಟೆನ ಹೊಲಿಯೋದಿಲ್ರಿ, ಹೆಣ್ಮಕ್ಳು ಶಾಲೆ ಬಟ್ಟೆ ಮತ್ತೆ ಮದುವೆ ಬಟ್ಟೆ ಎಲ್ಲ ಡೈಲಿ ಯೂಸ್ ಬಟ್ಟೆ ಎಲ್ಲ ಹೊಲಿತೀವ್ರಿ, ನಾ ಡ್ರೆಸ್ಗಳು ಎಲ್ಲ ಹೊಲಿತೀವಿ ಸರ್. ಈಗ ನಿಮಗೆ ನನಗೇನು ಅನ್ಸದೆ ನಿಮಗೆ ರಾಯಚೂರು ಭಾಳ ಹತ್ರ ಹೊಸ ಹೊಸ ಡಿಸೈನ್ಗಳನ್ನ ಕೇಳ್ತಿರ್ತಾರೆ ನಿಮ್ಮ ನಿಮ್ಮ ಊರಗಳವರು ಅಥವಾ ಮದುವೆಗಳು ಎಲ್ಲೋ ಮದುವೆಗಳನ್ನು ನೋಡಿರ್ತಾರೆ ಅಥವಾ ಮೊಬೈಲ್ ಇದೆ ಇವತ್ತು ಅಲ್ಲಿ ಹೊಸ ಹೊಸ ಡಿಸೈನ್ ಕೇಳ್ತಾರೆ ಅಂತ ಡಿಸೈನ್ ಇದೇ ತರ ಇರಬೇಕು ನನಗೆ ಹೊಲ್ದು ಕೊಡ್ತೀರಿ ನಮ್ಮ ಅಂತ ಕೇಳಿದ್ರೆ ಹೆಂಗ್ ಮಾಡ್ತೀರಿ? ಅಂದ್ರೆ ನಾವು ವರ್ಕ್ ಆದ್ರೆ ಮದುವೆ ಸಾರೀಸ್ ಆದ್ರೆ ಸರ್ ಅದು ವರ್ಕ್ ನಾವು ಹಾಕ್ಸ್ಕೊಂಬರ್ತೀವಿ ಸರ್ ಅವ್ರನ್ನ ತೋರಿಸ್ತೀವಿ ಇಂಥ ಡಿಸೈನ್ ಬೇಕಂತಂದ್ರೆ ಅಲ್ಲಿ ರೊಕ್ಕ ನಮ್ಮ ರೇಟ್ ಇದ್ದಷ್ಟು ಡಿಸೈನ್ ಇರ್ತದೆ ಸರ್ ಅವ್ರು. ಒಂದು 1,000 ರೂಪಾಯಿದ ಅಂದ್ರೆ 1,000, 2,000 ಅಂದ್ರೆ 2,000, ಎಷ್ಟರೊಳಗೆ ಹಾಕ್ಸಂದ್ರೆ ಅಷ್ಟರೊಳಗೆ ಡಿಸೈನ್ ಹಾಕ್ಸ್ಕೊಂಬಂದು ನಾವೇ ಕಟ್ ಮಾಡಿ ಹೊಲಿತೀವಿ ಸರ್ ಇನ್ನ. ಅಂದ್ರೆ ಈಗ ಒಂದು ಬಟ್ಟೆ ಡಿಸೈನ್ ಬೇಕು ಅಂತ ಅಂದ್ರೆ ಅಂತ ಇಟ್ಕೊಳ್ಳಮ್ಮ ಯಾವುದೋ ಒಂದು ಮದುವೆ ಫಂಕ್ಷನ್ಗೋ ಅಥವಾ ಮನೆಯಲ್ಲಿ ಏನೋ ಒಂದು ಕಾರ್ಯಕ್ರಮಗಳು ಇರ್ತವೆ, ಹೆಣ್ಮಕ್ಳು ಸಹಜ ಆಸೆ ಇರೋದು ಡಿಸೈನ್ ಹೊಲಿಸ್ಬೇಕು ಅಂತಂದ್ರೆ ನೀವೇ ಹೊಲ್ದು ಕೊಡ್ತೀರೋ ಅಥವಾ ರಾಯಚೂರಲ್ಲಿ ನಿಮಗೆ ಆದಂಥದ್ದು ಯಾರಾದರೂ ಪರಿಚಯ ಇದ್ದವರು ಇದ್ದು ಮಾಡ್ಕೊಂಡು ಬರ್ತಾರೆ ಹೆಂಗೆ? ಇಲ್ಲ ಸರ್ ನಾವೇ ಹೊಲಿತೀವಿ ಸರ್, ಎಂಬ್ರಾಯ್ಡಿಂಗ್ ವರ್ಕ್ ಒಂದೇ ಅಲ್ಲಿ ಹಾಕ್ತೀವಿ ಸರ್, ಇನ್ನು ಬಂದ್ಮೇಲೆ ನಾವೇ ಹೊಲಿತೀವಿ ರೀ. ನಾವು ನಿಮಗೆ ಸಹಜವಾಗಿ ನಿಮಗೆ ಇಷ್ಟು ವರ್ಷದಲ್ಲಿ ನೀವು ಒಳ್ಳೆ ಇದು ಸಾರಿ ಅಥವಾ ಒಳ್ಳೆ ಒಂದು ಡಿಸೈನ್ ಮಾಡಿಕೊಟ್ಟಿದ್ದು ಇದೆಯಾ? ಏ ಬಹಳ ಸರ್, ಇಲ್ಲೆಲ್ಲ ಮದುವೆ ಬಟ್ಟೆ ಎಲ್ಲ ಬರ್ತಾವ ಸರ್ ನಮ್ಗೆ ಬರ್ತಾವ್ರಿ. ಈ ಅನವರ ಗ್ರಾಮದಲ್ಲಿ ಬಹಳಷ್ಟು ಜನ ಐದರಮ್ಮ ಮಷಿನ್ ಹೊಲರ ಅಥವಾ ನಿಮ್ಮ ಯಾರು ಇದ್ರ? ನೀವು ಆರಂಭದಾಗ ಹೆಂಗಿದ್ರು? ಈಗ ಇಲ್ಲ ಇಲ್ಲ ಸರ್, 3-4 ಜನ ಇದ್ದಾರೆ ಸರ್. ಇಲ್ಲಿ ಓರ್ಯವ್ರ ಅಂತಂದ್ರೆ ಪರ್ಫೆಕ್ಟ್ ಆಗಿ ನಾನು ಇನ್ನೊಬ್ಬಡಿ ಸರೋಜ ಅಂತ ಅವಳು ಸರ್, ಇಬ್ಬರಿಂದ ಹೊಲಿಯೋದು ಸರ್. ಇನ್ನು ಡಿಸೈನ್ಗಳೆಲ್ಲ ಹೊಲಿಯೋದೆ ಸರ್, ಸಿಂಪಲ್ ಹೊಲಿತಾರ ಅವ್ರ. ನಮ್ಮಿಬ್ರಿಗೊಂದೇ ಜಾಸ್ತಿ ಸರ್ ಬೆಳೋದನ್ನ ಬಟ್ಟೆಲ್ಲಿ ಡಿಸೈನ್ ಎಲ್ಲ ಅಂತಂದ್ರೆ. ಈಗ ಸಹಜವಾಗಿ ಎಷ್ಟು ಜನ ನಿನ್ನಲ್ಲಿ ಕಲ್ತು ಹೋಗ್ಯಾರಮ್ಮ? ಈಗ ಬ್ಯಾಸಿಗೆ ಕಲ್ತಿವಿ ಅಂತಂದ್ರೆ ಕಳೆದ ಒಂದು 15 ವರ್ಷದಿಂದ ಮಾಡ್ತಿದ್ರಿ, ಎಷ್ಟು ಜನ ಅಂದಾಜು ನಿಮ್ಮ ಊರಲ್ಲಿ ಎಷ್ಟು ಜನ ಹೆಣ್ಮಕ್ಳು ಕಲ್ತು ಹೋಗ್ಯಾರ ಅಥವಾ ಜಾಸ್ತಿ? ಜಾಸ್ತಿ ಅಂತಂದ್ರೆ ಸಿಗ ಪರ್ಫೆಕ್ಟ್ ಹೊಲ್ದವ್ರ ಅಂತಂದ್ರೆ ಕಲ್ಕೊಂಡು ಆ ಕಡೆ ಹೊಲಕ್ ಚಾಲು ಮಾಡಿದವ್ರು ಒಂದು 5 ಮಂದಿ ಅರ ಸರ್. ಇನ್ನ ಕೆಲವೊಬ್ರು ಅರ್ಧಂಬರ್ಧಂ ಕಲ್ಕೊಂಡು ನಾವು ಹೊಲ್ದಾಗ ಕೆಲ್ಸ ಹೋಗಕತ್ತಾರ್ರಿ, ನಮ್ಗೆ ಬರವಲ್ದ ಅಂತಂದು ಬಿಟ್ಬಿಟ್ಟು ಹೊಲ್ದ ಕೆಲ್ಸಕ್ಕೆ ಹೋಗಕತ್ತಾರ ಸರ್ ಈಗ. ಈಗ ಕಳೆದ ಹಲವು ವರ್ಷಗಳಿಂದ ನೀವು ಇದು ಟೈಲರಿಂಗ್ ಮಾಡ್ಕೊಂತ ಬರ್ತಿದ್ರಮ್ಮ, ಈ ಟೈಲರಿಂಗ್ ವೃತ್ತಿ ಹೆಂಗದ ಅಂದ್ರೆ ಈ ಭಾಗದಾಗ ಗ್ರಾಮೀಣ ಭಾಗದಾಗ ಚಲೋ ಅದ ಅಂತೀಮ? ಹೆಂಗ ಚಲೋ ಅದ ಸರ್, ಮಾಡ್ಬೋದು ಸರ್, ಚಲೋ ಅದ ಸರ್, ಚಲೋ ಅದ ಸರ್. ಅದೊಂದ ಅಂತಂದ್ರೆ ಹೆಂಗಾಗ್ತದೆ ಸರ್, ಇನ್ನ ದನಗಳು ಅವ ಸರ್ ನಮ್ಗ, ಆ ಹಾಲ್ಗಿಲು ಮಾರೋದು, ಮೊಸರು ಮಾರೋದು, ಇನ್ನ ಬೆಣ್ಣೆ ಮಾರ್ತೀವಿ, ಅದು ಇದು ಮಾಡ್ಕೊಂತೀವಿ ಸರ್. ಇನ್ನ ನಾನು ನೋಡ್ದಮ್ಮ ನಿಮ್ಮ ಮನೇಲಿ ಒಕ್ಕಲ್ತನ ಕೂಡ ನೀವೇ ಮಾಡಿಸ್ತೀರಿ, ಆಮೇಲೆ ಕುರಿಗಳು ಶೆಡ್ ಇದೆ, ಇವೆಲ್ಲವೂ ನೀವೇ ಹೆಂಗ್ ಮ್ಯಾನೇಜ್ ಮಾಡ್ತೀರಿ? ಮನೆಯವರು ನೀವು ಸೇರಿ ಮಾಡ್ತೀರಿ ಹೆಂಗ? ಇಲ್ಲ ಸರ್, ನಮ್ಮ ಮನೆಯವರು ನಾವು ಇಬ್ರು ಕಲ್ತೆ ಮಾಡ್ಕೊಂತೀವಿ ಸರ್. ಅಂದ್ರೆ ಈಗ ನೀವು ಟೈಲರಿಂಗ್ ಯಾವಾಗ ಮಾಡ್ತೀರಿ, ಇದೆಲ್ಲ ಯಾವಾಗ ಮಾಡ್ತೀರಿ ಹೆಂಗ? ಅಂದ್ರೆ ಮುಂಜೆ 9-9:30 ಕೆಲಸ ಮುಗಿಸ್ಕೊಂಡಿದ್ದೆ ನಾ ಮಾಡ್ಕೊಂತೀವಿ ಸರ್. ಇವು ಅದೇನ ಔಟ್ರಕ್ಕ ಊಟ ಹಾಕೋ ಟೈಮ್ನಾಗ ಅಂತ ಇಷ್ಟು ಒಂದ್ ಟೈಮ್ಗಂತ ಮುಂಜಾನೆ ಹೊತ್ತಿನಾಗ ಹುಲ್ಲು ಹಾಕ್ತಿವಿ, ಮತ್ತೆ ನೀರು ಇಡ್ತೀವಿ, ಮತ್ತೆ ಮಧ್ಯಾಹ್ನ ಎಷ್ಟು ಮೇವು ಇಡ್ತೀವಿ ಸರ್. ಅದೇನು ಹೊರಗೇನು ಬಿಡೋದಿಲ್ಲ ಸರ್, ಮೇಯಸಕ್ಕೇನು ಹೋಗೋದಿಲ್ಲ, ಶೆಡ್ಡಾಗ ಇರ್ತವೆ ಸರ್ ಅವು. ಅವು ಟೈಮ್ ಟೈಮ್ ಬಂದು ಅವ್ರಿಗೆ ಫುಡ್ ಹಾಕಿದ್ರೆ ಆಯ್ತು ಸರ್. ಏನು ಈಗ ನೀವೊಬ್ಬರೇ ಮಾಡ್ಕೊಂತೀರಮ್ಮ ಅಥವಾ ನಿಮ್ಗೆ ಯಾರಾದರೂ ಆಳುಗಳು ಆ ಥರ ಏನೇನು ಇಟ್ಕೊಂಡಿರಿ ಹೆಂಗ? ಇಲ್ಲ ಸರ್, ನಾವು ನಮ್ಮ ಮನೆಯವ್ರು ಇಬ್ರು ಕಲಿತೆ ಮಾಡ್ಕೊಂತೀವಿ ಸರ್. ಏನು ಮಾಡ್ಕೊಂತೀವ್ರಿ ಹೊಲ ಒಕ್ಕಲ್ತನ ಹೆಂಗಮ್ಮ? ಈಗ ಹತ್ತಿ ಬಿಡಿಸೋ ಸೀಸನ್ ಅದ, ಇದನ್ನ ಹೆಂಗ್ ಮ್ಯಾನೇಜ್ ಮಾಡ್ತಾರೆ ಹತ್ತಿ ಬಿಡಿಸೋದು? ಮತ್ತೆ ಅವಾಗ ಸಡನ್ಲಿ ಎಟ್ ಟೈಮ್ ಎಲ್ಲವೂ ಬಂದ್ರೆ ಹೆಂಗ ಕೆಲಸ ಬಂದಾಗ ಹೆಂಗ್ ಮಾಡ್ತೀರಿ? ಇಲ್ಲ ಸರ್, ಈಗ ಹೊಲ್ದಾಗ ಕೆಲಸ ಅದ ಅಂತಂದ್ರೆ ಅದ್ರ ಟೈಮ್ ಪ್ರಕಾರ ಇವು ಟಗರುಗಳಿಗೆ ಮೇ ಹೋಗಿ ಹಾಕ್ಯಂತೀವಿ ಸರ್. ಇನ್ನು ಮುಂಜೆ ಹೊತ್ತಿನಾಗ ಕೂಲರ್ ಆಟೋದವ್ರು ಇಟ್ಟರೆ ನಾ ಕೆಜಿ ಲೆಕ್ಕ ಬಿಡಿಸ್ತಾರೆ ಸರ್. ಇನ್ನು ಒಂದೆರಡು 3 ದಿನದಾಗ ಮುಗಿಸ್ತದ್ರಿ ಹೊಲ್ದಾಗ ಕೆಲಸ. ಕಳೆ ಗಿಳವಾದ ಅಂತಂದ್ರೂ ಗುತ್ತಿಗೆ ಕೊಡ್ತೀವಿ ಸರ್ ಇನ್ನೊಂದೇ ಸಲ, ಅದು ಒಂದೆರಡು ದಿನದಾಗ ಮುಗಿತದ್ರಿ. ಇನ್ನು ಈಗ ನಿಮ್ಗೆ ಎಷ್ಟೇ ಕ್ರಿಯಾ ಹೊಲ ಅದಮ್ಮ ಈ ಇದು ಟೈಲರಿಂಗ್ ನೀವು ಸ್ವಂತಕ್ಕೆ ಮಾಡ್ಕೊಳ್ಳೋದ್ರ ಜೊತೆಗೆ ಒಕ್ಕಲ್ತನ ಮಾಡ್ಲಿಕ್ಕೆ ಹೊಲ ಎಷ್ಟು? 1 ಎಕರೆ ಅದ ಸರ್. 1 ಎಕರೆ ಅದ. ಲೀಸ್ ಏನಾದ್ರು ಮಾಡ್ತೀರಿ? ಇಲ್ಲ ಇಲ್ಲ ಸರ್, ಲೀಸ್ ಮಾಡೋದಿಲ್ರಿ. 1 ಎಕರೆ ಅದಷ್ಟೇ ಸರ್ ನಮ್ಮ ಅಲ್ಲಂದ ಕುಡಿಸೆಡ್. 1/2 ಎಕರೆಯಷ್ಟು ಕುರಿಗಳಿಗೆ ಮೇವು ಹಾಕ್ಯಂಡಿವಿ ಸರ್. ಏನ ಅವು ಮೇವು ಹಾಕ್ಯಂಡಿವ್ರಿ. ನಾ 1/2 ಎಕರೆ ಕಡಿಮೆ ಆಗ್ತದ್ರ ಸರ್ ಕವಳೆ ಹಾಕ್ಯಂಡಿವ್ರಿ, ತಿಂಬಕ್ ಆಗ್ತದ ಅಂತ ಅಂದಷ್ಟೇ ರೀ. ಮನೆ ಪೂರ್ತಿಗೆ ಸರ್. ಈಗ ಕುರಿ ಶೆಡ್ ನನಗೆ ಅನ್ಸುತ್ತೆ, ಕುರಿ ಶೆಡ್ ಏನು ಗ್ರಾಮ ಪಂಚಾಯತ್ ನೆರವು ಅನುದಾನದಲ್ಲಿ ಮಾಡಿದ್ರೆ ಹೆಂಗ್ ಮಾಡ್ಕೊಂಡಿದ್ದೀವಿ? ಇಲ್ಲ ಸರ್, ನಾವು ಸ್ವಂತನೇ ಮಾಡ್ಕೊಂಡಿವ್ರಿ, ಸ್ವಂತನೇ ಮಾಡ್ಕೊಂಡಿವಿ ಸರ್. ಈಗೇನಾಗ್ತದ ಎನ್ ಆರ್ ಇಜಿಗ ಅದ್ರಾಗ ನಿಮ್ಗೆ ಇದ್ರಾಗ ಕೊಡ್ತಾರ ಯೋಜನೆಗಳಿರ್ತಾವ, ಪಿ ಎಂ ಪ್ರಧಾನ ಮಂತ್ರಿ ಯೋಜನೆಗೆ ಆ ಯೋಜನೆಗೆ ಇರ್ತಾವ, ಆತರ ಯೋಜನೆ ಮಾಡ್ಕೊಂಡು ಕುರಿ ಶೆಡ್ ಮಾಡ್ಕೊಂಡಿರಿ ಹೆಂಗ್? ಇಲ್ಲ ಸರ್, ಹಾಕ್ಯಾನ ಹಾಕಿವ್ರ ಅವು ಎನ್ ನಂಬರ್ ತೆಗ್ಸಿ ಹಾಕಿವಿ ಸರ್, ಇನ್ನ ಬಜೆಟ್ ಇಲ್ಲ ಬಂದಿಲ್ಲ ಅನ್ನಕತ್ತಾರ ಸರ್. ಬಜೆಟ್ ಇಲ್ಲ ಮಾಡಿ ಮಾಡಿ ಸರ್ ಬಂದಿಲ್ರಿ. ಇನ್ನ ಎಷ್ಟು ಕುರಿಗಳು ನಿಮ್ಮಲ್ಲಿ ಸಾಕಾಣಿಕೆ ಮಾಡ್ತೀರ? 40 ಮಾಡ್ತೀವಿ ಸರ್. ಇಲ್ಲ ಸರ್, ವರ್ಷಕ್ಕೆ 2 ಸಲ ತರ್ತೀವಿ ಸರ್. ಈಗ ಫಸ್ಟ್ ಅಕ್ಟೋಬರ್ದಾಗ ತಂದಿದ್ದು ಸರ್, ಮತ್ತೆ ಒಂದು 3-4 ತಿಂಗಳಾದ್ಮೇಲೆ ಮೇಸಿದ್ಮೇಲೆ ಮಾರಿದ್ವಿ ಸರ್, ಮತ್ತೆ ಏಪ್ರಿಲ್ದಾಗ ತಂದೀವಿ, ಮೊನ್ನೆ ದಸರಾ ಸೀಸನ್ದಾಗ ಮಾರಿವಿ ಸರ್. ಈಗ ಚಳಿ ಜಾಸ್ತಿ ಆದಲ್ಲ ಸರ್, ಅದಕ್ಕೆ ಒಂದು ತಿಂಗಳು ಬಿಟ್ಟು ತರ್ಬೇಕಂತಂದು ಇನ್ನು ನಿಂತೀವಿ ಸರ್ ಅಷ್ಟೇ. ಈಗ ಟೈಲರಿಂಗಿಗೆ ನಾವು ಮತ್ತೆ ಟೈಲರಿಂಗ್ ವೃತ್ತಿಗೆ ಬಂದರೆ ನೀವು ಅನೇಕರು ನನಗೇನು ಅನಿಸ್ತದೆ, ಈ ಒಂದು ಸಹಜವಾಗಿ ಒಂದು ಕುಬ್ಸ ಹೊಲಿಬೇಕು ಅಂತಂದ್ರೆ, ಒಂದು ಬ್ಲೌಸ್ ಹೊಲಿಬೇಕು ಅಂತಂದ್ರೆ, ಒಂದು ಡಿಸೈನ್ ಬ್ಲೌಸ್ ಹೊಲಿಬೇಕಂತಂದ್ರೆ ಇಲ್ಲಿ ರೇಟ್ ಹೆಂಗದಮ್ಮ? ಸಿಟಿಯಾಗ ವಿಭಿನ್ನವಾಗಿರ್ತದೆ, ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿ ರೇಟ್ ಇರ್ತದೆ, ನೀವು ಹೆಂಗ ಇಲ್ಲಿ? ಅಂದ್ರೆ ಇಲ್ಲಿ ಕಡಿಮೆನೇ ಸರ್, ಒಂದು ಬ್ಲೌಸ್ ಹೊಲಿಬೇಕಂತಂದ್ರೆ ಒಂದು 50 ತಗಂತೀವಿ ಸರ್. ಆ ಕಡೆ ರಾಯಚೂರು ಕಡೆ ಅಂತಂದ್ರೆ ಸಿಟಿದಾಗ 70-80 ತಾನೇ ಇರ್ತದ್ರಿ. ಒಂದು ಡಬಲ್ ಕುಬ್ಸ್ ಹೊಲಿಬೇಕಂತಂದ್ರೆ ಅಲ್ಲಿ 150-160 ಇರ್ತದೆ ಸರ್, ಇಲ್ಲಿ ನಮ್ಗೆ 100 ಇರ್ತದೆ ಸರ್. ಅಂದ್ರೆ ಹಳ್ಳ್ಯಾಗ ನೋಡಿ ತಗಮ್ಮ ನೋಡಿ ತಗಮ್ಮ ಅಂತಾರ್ರಿ, ಜುಲ್ಮಿ ಮಾಡಕ್ ಆಗೋದಿಲ್ಲ ಸರ್. ಇನ್ನ ಬಡವ್ರ ಜನ ನಾವು ಬಡವ್ರೆ ಸರ್, ಹೆಂಗ್ ಜುಲ್ಮಿ ಮಾಡಕ್ ಆಗ್ತದೆ ಸರ್? ಅದಕ್ಕೆ ಕಡಿಮೆನೇ ತಗೊಂತೀವಿ ಸರ್ ನಾವು. ಈಗ ಸಾದಾ ಬ್ಲೌಸ್ ಮತ್ತೆ ಡಿಸೈನ್ ಬ್ಲೌಸ್ ಏನಾದ್ರೂ ವ್ಯತ್ಯಾಸ ಇರ್ತದಮ್ಮ ರೇಟ್ ಅಲ್ಲಿ? ವ್ಯತ್ಯಾಸ ಇರ್ತದೆ ಸರ್. ಈಗ 30 ಇದು ನಾವು ಸಾದಾ ಬ್ಲೌಸ್ ಹೊಲ್ದೀವಿ ಅಂತಂದ್ರೆ ತಾಸ್ ಮ್ಯಾಗ ಆಗ್ತದೆ ಸರ್, 60 ಮ್ಯಾಗ ಆಗ್ತದೆ ಸರ್ ಡಿಸೈನ್ ಅಂತಂದ್ರೆ. ಅವು ಆದ್ಮೇಲೆ ಮತ್ತೆ ಅವು ಮಣಿ ಇಡೋದು ಅವು ಇಡೋದು ಇವು ಇಡೋದು ಅಂತಂದ್ರೆ ಅದಕ್ಕೂ ಬಹಳ ಟೈಮ್ ಹಿಡ್ಕೊಂತ ಸರ್ ಅದು. ಈಗ ನಾನು ಅನೇಕ ಟೈಲರಿಂಗ್ ವೃತ್ತಿ ಮಾಡುವಂಥವ್ರು ನಾನು ಕೇಳ್ತಿರ್ತೀನಮ್ಮ, ಅವರು ಈ ಟೈಲರಿಂಗ್ ಈ ಮಷಿನ್ ಜೊತೆಗೆ ಅವರು ಕಂಪ್ಯೂಟರೈಸ್ಡ್ ಡಿಸೈನ್ ಮಷಿನ್ ಕೂಡ ತಂದಿರ್ತಾರೆ, ಆ ಥರದ ಆಲೋಚನೆ ಏನಾದರೂ ಇದೆಯಾ? ಏನಿಲ್ಲ ಸರ್, ಅಂತ ಪರ ಅಂತಂದ್ರೆ ಇಲ್ಲಿ ಭಾಳ ರೊಕ್ಕ ಖರ್ಚಾಗ್ತದೆ ಸರ್, ಅಷ್ಟೊಂದು ಖರ್ಚು ಇಡೋಕ್ಕಾಗೋದಿಲ್ಲ ಸರ್ ನಮ್ಮ ಕೈಲಿ. ಈಗ ನೀವು ಈಗ ಮಷಿನ್ 25,000 ತಂದು ಮಾಡಿರಿ, ಇದು ಹೆಂಗೆ ನಿಮ್ಮ ಮನೆಯವರು ನೀವು ಹೆಂಗೆ ಇದು ಟೈಲರಿಂಗ್ ಇದ್ರ ಮೇಲೆ ತಂದಿದ್ದ ಅಥವಾ ಬೇರೆ ಬೇರೆ ಹೆಂಗೆ ಸಾಲ ಮಾಡ್ಕೊಂಡು ತಂದ್ಕೊಂಡಿರಿ, ಹೆಂಗೆ ಮಾಡಿರಿ? ಇಲ್ಲ ಸರ್, ನಾವು ಬೆಣ್ಣೆ ಮಾರಿದ ರೊಕ್ಕೆಲ್ಲ ಜಮೆ ಇಟ್ಕೊಂಡಿದ್ದೆ ಸರ್ ನಾನು. ಒಂದು ಸೂಲಿಗೆ ಎಮ್ಮೆಗೆ 25,000 ಜಮಾ ಅದು ಸರ್. ಏನ ಅವು ಏನನ್ನು ಮಾಡ್ಸಕ್ಕೆ ಹೋದ್ರೂ ಬೇರೆ ಏನು ಅನುಕೂಲ ಆಗೋದಿಲ್ಲ. ಇನ್ನು ಟೈಲರಿಂಗ್ ಹೊಲಿತೀವಲ್ಲ ನಾವು, ಸಣ್ಣ ಮಿಷಿನ್ ಕೂಡ ಕೆಲಸ ಸಾಗೋದಿಲ್ಲ. ಅದೇ 25,000 ಇಟ್ಟರೆ ಮಿಷಿನ್ ಬರ್ತದಲ್ಲ, ಫಾಸ್ಟ್ ಆಗ್ತದೆ ಕೆಲಸನು ಅಂತಂದು ನಾವು ಯೋಚನೆ ಮಾಡ್ಕೊಂಡು ತಂದ್ಕೊಂಡಿವಿ ಸರ್ ನಾವು. ಈ ಟೈಲರಿಂಗ್ ವೃತ್ತಿಗೆ ಸೀಸನ್ ಅಂತ ಏನಾದರೂ ಇರ್ತದಮ್ಮ, ಅನ್ಸೀಸನ್ ಸೀಸನ್ ಅಂತ ಇರ್ತದೆ ಇಲ್ಲಿ? ಹಂಗೇನಿಲ್ಲ ಸರ್, ಈಗ ಫಸ್ಟ್ ಜೂನ್ ಜುಲೈದಾಗಂತೂ ಸ್ಕೂಲ್ ಬಟ್ಟೆ ಜಾಸ್ತಿ ಬೀಳ್ತದೆ ಸರ್. ಇನ್ನು ಬಿಡಿ ದಿನ ಟೈಮ್ ಅಂತಂದ್ರೆ ಬೇರೆ ಟೈಮ್ ಎಲ್ಲ ಕಡಿಮೆನೇ ಸರ್ ಬ್ಲೌಸ್. ಇನ್ನು ಮದುವೆ ಸೀಸನ್ ಬಂದ್ರಂತೂ ಫುಲ್ ಇರ್ತದೆ ಸರ್, ಅಷ್ಟೇ ಬಂದಂಗೆಲ್ಲ ಹೊಲಿಯೋದು ಸರ್ ಅಷ್ಟೇ ಹೊಲಿಯೋದು. ಸೀಸನ್ ಅಂತಂದ್ರೆ ನನಗೆ ಅನಿಸ್ತದೆ ಈಗ ಸ್ಕೂಲ್ದು ಹೇಳಿದ್ರಿ ನೀವು, ಸ್ಕೂಲ್ ಅಂದ್ರೆ ಇಲ್ಲಿ ಸರ್ಕಾರಿ ಶಾಲೆ ಬಟ್ಟೆಗಳು ಕೊಟ್ಟಿದ್ದು ಹೊಲಿತೀರೋ ಅಥವಾ ಹೊರಗಿನ ಸ್ಕೂಲ್ಗಳದ್ದು ಏನಾದರೂ ಕಾಂಟ್ರಾಕ್ಟ್ ಇಟ್ಕೊಂಡು ಮಾಡ್ತಾರೆ ಹೆಂಗೆ? ಇಲ್ಲ ಸರ್, ಸ್ಕೂಲ್ ಬಟ್ಟೆನೇ ಸರ್. ಇಲ್ಲ ನಮ್ಮ ಗೌರ್ಮೆಂಟ್ ಶಾಲೆ ಬಟ್ಟೆ ಮಕ್ಕಳು ತಂದು ಕೊಡ್ತಾರೆ ಸರ್, ಬೇರೆ ಸ್ಕೂಲಿಗೆ ಹೋಗೋರು ಪ್ರೈವೇಟ್ ಶಾಲೆ ಮಕ್ಕಳಿಗೆ ನಾವು ತಂದ್ಕೊಂಡಿರ್ತಾರೆ ಸರ್. ಒಟ್ಟು ಗೌರ್ಮೆಂಟ್ ಶಾಲೆ ಮಕ್ಕಳು ಸರ್, ಪ್ರೈಮರಿ ಮತ್ತು ಹೈಸ್ಕೂಲ್ ಮಕ್ಕಳನ್ನು ಆ ಬಟ್ಟೆನೇ ಹೊಲಿತೀವಿ ಸರ್. ಏನು ನಾವು ಹೊಲ್ತೀವ್ರಿ. ಅಂದ್ರೆ ಈಗ ಒಂದು ಡ್ರೆಸ್ ಆತರ ಶಾಲೆದು ಒಂದು ಡ್ರೆಸ್ ಹೊಲಿಲಿಕ್ಕೆ ಎಷ್ಟು ತಗೊಳ್ತೀರಮ್ಮ ನೀವು? ಅಂದ್ರೆ ಇದು ಸಣ್ಣ ಮಕ್ಕಳವಾದ್ರೆ 200 ಸರ್, ದೊಡ್ಡ ಮಕ್ಕಳವಾದ್ರೆ 250 ಸರ್ ಅಷ್ಟೇ. ಹ್ಞೂ ರೀ. ಈ ಒಂದು ಡಿಸೈನ್ ಬ್ಲೌಸ್ ಅನ್ನೋ ಒಂದು ಮದುವೆಗೋ ಅಥವಾ ಒಂದು ಯಾವುದೋ ಒಂದು ಕಾರ್ಯಕ್ರಮಕ್ಕೊಂದು ಡಿಸೈನ್ ಬ್ಲೌಸ್ ಹೊಲಿಬೇಕು ಅಂತಂದ್ರೆ ಅದರ ರೇಟ್ ಹೆಂಗಿರ್ತದೆ? ಮಿನಿಮಮ್ ಎಷ್ಟು ಮಾಡ್ತೀರಿ, ಗರಿಷ್ಠ ಎಷ್ಟು ಮಾಡ್ತೀರಿ ಏನು? ಅಂದ್ರೆ 250 300 ಲಾಸ್ಟ್ ಅಂದ್ರೆ 400 ಸರ್ ಅಷ್ಟೇ ಅಷ್ಟೇ. ಯಾಕೆಂದ್ರೆ ನಾನು ಬ್ಲೌಸ್ ಹೊಲಿಯೋರ್ನ ಕೇಳ್ತಿರ್ತೀನಿ, ಡಿಸೈನ್ ಬ್ಲೌಸ್ ಅಂದ್ರೆ ಆ ಡಿಸೈನ್ ಬ್ಲೌಸ್ಗೆ ತಕ್ಕಂಗೆ ರೇಟ್ ಇರ್ತದೆ ಅಂತ ಹೇಳ್ತಿರ್ತಾರೆ. ನಾನು ಕೇಳಿದೆ ಒಂದು 25,000 ನಮೂನೆಗಳು ಅದಾವ ಅಂತ ಬ್ಲೌಸ್ ಅಲ್ಲಿ ಹೊಲಿಲಿಕ್ಕೆ. ಅದರಲ್ಲಿ ಅವರು ನನಗೆ ಮಾತಾಡುವಾಗ ಹೇಳ್ತಿದ್ರು, ಒಂದು ಬ್ಲೌಸು ಬೆಂಗಳೂರು ಮೂಲದವರು ಅಥವಾ ಮೈಸೂರಿನವರು ಅಥವಾ ಈ ಕಡೆ ಎಲ್ಲಾದರೂ ಇದ್ದಾಗ ಸುಮಾರು 10,000-15,000 20,000-25,000 ಬ್ಲೌಸ್ಗಳು ಹೊಲ್ದಿದ್ದೀವಿ ಅಂತ ಹೇಳ್ತಿದ್ರು. ನಿಮ್ಮಲ್ಲಿ ಆ ಥರ 2,500-3,000 ಬ್ಲೌಸ್ಗಳು ಹೊಲ್ದಿದ್ದಿದೆಯಾ ನಿಮ್ಮಲ್ಲಿ? ಇಲ್ಲ ಸರ್, ಮೊದಲು ವರ್ಕ್ ಅಂತ ಹಾಕ್ಸ್ತೀವಿ ಸರ್, 1,000-1,500 ಸರ್. ಅಲ್ಲಿ ಹೊಲಿಗೆ ಅದು ಡಿಸೈನ್ ಎಂಬ್ರಾಯ್ಡಿಂಗ್ ವರ್ಕ್ ಎಲ್ಲ ಹಾಕ್ಸೋಬಂದ್ಮೇಲೆ 200 ನಾವು ಹೊಲ್ದು ಕೊಡ್ತೀವಿ ಸರ್ ನಾವು. ಅಂದ್ರೆ ಅಲ್ಲಿ ವರ್ಕ್ ಎಷ್ಟು ರೇಟ್ ಕೊಟ್ಟು ಹಾಕ್ಸಿರ್ತೀವಿ ಅಷ್ಟು ರೇಟ್ ಒಂದೇ ಇಸ್ಕೊಂಡು ಅವ್ರಿಗೆ ಕೊಟ್ಟು ನಾವು 200 ಹೊಲ್ದು ಕೊಡ್ತೀವಿ ಸರ್ ಅಷ್ಟೇ. ಈಗ ಅವ್ರಿಗೆ ನೀವು ಅಂದ್ರೆ ನಿಮ್ಗೆ ಕೊಡ್ತಾರ ಅವರು, ನೀವೇ ಎಂಬ್ರಾಯ್ಡ್ರಿ ಎಲ್ಲ ಮಾಡ್ಕೊಂಡು ಡಿಸೈನ್ ಮಾಡ್ಸ್ಕೊಂಡ್ ಬರ್ತಾರೆ? ರಾಯಚೂರಿಗೆ ಹೋಗಿ ಮಾಡ್ಸ್ಕೊಂಡ್ ಬರ್ತೀವಿ ಸರ್. ಅಲ್ಲಿ ಅಲ್ಲಿ ಡಿಸೈನ್ ಮೇಲೆ ರೇಟ್ ಸರ್, ವರ್ಕ್ ಜಾಸ್ತಿ ಆದಂತಂದ್ರೆ ರೇಟ್ ಜಾಸ್ತಿ ರೀ. ಇನ್ನು ಸಿಂಪಲ್ ಇದ್ದಿದ್ವಾದ್ರೆ 1000 ಚಾಲ್ ಸರ್. ಏನ ಮಿನಿಮಮ್ ನೀವು ನಿಮ್ಮ ಊರಲ್ಲಿ ನಮ್ದು ಮದುವೆ ಆದ ನೀವು ಇದು ಮಾಡಿಸ್ಕೊಂಬರ್ರಿ ಅಂತ ಹೇಳಿದ್ವ, ಯಾಕಂದ್ರೆ ಹೆಣ್ಮಕ್ಳು ಸಹಜ ಅದು ಫ್ಯಾಷನೇಬಲ್ ಇರ್ತಾರೆ. ನಿಮ್ಗೆ ಈ ಮಾಡ್ಕೊಂಬ ಇದು ಎಷ್ಟಾಗ್ಲಿ ಅಂತ ಕೊಟ್ಟಿದ್ದೀಯಾ, ಎಷ್ಟು ಎಷ್ಟರವರೆಗೆ ಮಾಡಿಸಿರಿ ನೀವು? ನಾವು ಸರ್ 1200 ತನ ಮಾಡಿಸಿವಿ ಸರ್, 1200 1000 ರೂಪಾಯಿದ ಮಾಡಿಸಿವಿ ಸರ್. ಏನ ಹೆಚ್ಚು ರೇಟ್ ಅಂದ್ರೆ ಮಾಡಿಸಿಲ್ಲ ಸರ್ ನಾವು. ಡಿಸೈನ್ ಅಲ್ಲೇ ಮಾಡ್ಕೊಂಬಂದು ನಾವು 1200 ಕೊಲ್ದು ಕೊಡ್ತೀವಿ ಸರ್ ಅಷ್ಟೇ. ನೀವು ಸಹಜವಾಗಿ ಇದೆಲ್ಲ ಸೀಸನಿಂಗ್ ಮಾಡುವಾಗ ಈಗ ಅಷ್ಟು ರೇಟ್ ಕೊಟ್ಟು ಮಷಿನ್ ತಂದಿರಿ, ಅದ್ರ ಲಾಭ ನಷ್ಟ ಹೆಂಗ್ ಲೆಕ್ಕ ಹಾಕ್ತೀರಿ? ನಾವು ಸರ್ ದಿನಕ್ಕೆ ಇಷ್ಟಂತ ಹೊಲಿದ್ದ ಲೆಕ್ಕ ಇರ್ತದಲ್ರಿ ಸರ್, ನಮ್ಗ ದಿನ ಒಂದ್ 500-600 ತನ ಹೊಲ್ಕೊಂತೀವಲ್ ಸರ್, ಹಂಗಾಗಿ ನಮ್ಗೆ ಲೆಕ್ಕ ಸಿಗ್ತದೆ ಸರ್. ಏನ ಇದು ಲಾಭ ನಷ್ಟನ ನೀನು ನೀವು ಹೆಂಗ ದಿನಕ್ಕೆ ತಿಂಗಳಕ್ಕೆ ಅಥವಾ ವರ್ಷಕ್ಕೆ ಹೆಂಗ್ ಲೆಕ್ಕ ಹಾಕೋತಿಯಮ್ಮ ನೀನು? ಅಂದ್ರೆ ನಾನು ಈ ವರ್ಷ ಇಷ್ಟು ದುಡ್ದೆ ಅಥವಾ ಈ ತಿಂಗಳು ಇಷ್ಟು ದುಡ್ದೆ ಅಥವಾ ಈ ಒಂದು ದಿನಕ್ಕೆ ಇಷ್ಟು ದುಡ್ದೆ, ಯಾತರ ಲೆಕ್ಕ ಹಾಕ್ತೀಯಮ್ಮ? ಅಂದ್ರೆ ದಿನ ಹೊಲ್ಕೊಂಡಿದ್ದು ನಾವು ಒಂದು ಕಾಗ್ದಾಗ ಬರ್ದಿಟ್ಕೊಂತೀವಿ ತಿರ್ತು ಸರ್ ನಾವು ಇಷ್ಟ ಅಂತಂದ. ಇನ್ನು ಒಂದು ತಿಂಗಳಿಗಂದ್ರೆ ಒಂದು 15,000 ಹಿಂಗೆ ದುಡ್ಕೊಂಡಿವಿ. ಒಂದೊಂದು ಸೀಸನ್ ಭಾಳ ಬಟ್ಟೆ ಬಿದ್ದಾವ ಅಂತಂದ್ರೆ ಒಂದು 16,000-17,000 ತಂದು ದುಡ್ಕೊಂಡಿವಿ ಅಂತಂದು ನಮ್ಗೆ ಲೆಕ್ಕ ಸಿಕ್ತದೆ ಸರ್, ಸಿಕ್ತದ್ರಿ. ಈ ಸಹಜವಾಗಿ ನಿಮಗೆ ಒಳ್ಳೆ ಸೀಸನು ಇಷ್ಟು ದುಡ್ದಿದ್ದೀನಿ ಸರ್, ಭಾಳ ಗರಿಷ್ಠ ಇದು ನನ್ನ ಇಷ್ಟು ವರ್ಷದಲ್ಲಿ ನಾನು ಇಷ್ಟು 1,000 ದುಡ್ದಿದ್ದು ಒಂದು ತಿಂಗಳ ಸರ್ ಈ ಥರ ಸೀಸನಾಗ ಅಂತಂದಿದ್ದು, ಎಷ್ಟು ಗರಿಷ್ಠ ಎಷ್ಟು ದುಡ್ದಿದ್ದು? ಗರಿಷ್ಠ ಅಷ್ಟೇ ಸರ್, 16,000-17,000 ಸರ್. ಈಗ ನನಗೆ ಅನ್ಸದೆ ಇದನ್ನ ನೀವ್ ಹೆಂಗೆ ಒಲಿಯೋದಂದ್ರೆ ಬೆಳಗಿನ ಟೈಮು ಸಾಯಂಕಾಲ ಮಧ್ಯಾಹ್ನ ಆತರ ಹೆಂಗ ಪ್ಲಾನ್ ಮಾಡ್ಕೊಂತೀರಿ? ಯಾಕಂದ್ರೆ ಮನೇಲಿ ಕೆಲ್ಸ ಇರ್ತದೆ, ಮಕ್ಳು ಇರ್ತವೆ, ಸ್ಕೂಲ್ಗೆ ಹೋಗೋದಿರ್ತದೆ, ನಿಮ್ ಮನೆಯವ್ರು ಇರ್ತಾರೆ, ಏನೋ ಕೆಲ್ಸ ಇರ್ತದೆ, ಇದನ್ನ ಹೆಂಗೆ ಡಿಸ್ಟರ್ಬ್ ಆಗ್ಲಾರ್ದಂಗ ಹೆಂಗ್ ಮಾಡ್ಕೋತೀರಿ? ಅಂದ್ರೆ ಮುಂಜಾನೆಯಿಂದ ಸಾಯಂಕಾಲ ತನಕ ಹೊಲ್ಕೊಂತೀವಿ ಸರ್. ಸಂಡೇ ದಿನ ಸಾದ್ರೆ ಇನ್ನ ಸ್ವಲ್ಪ ಜಲ್ದಿನ ಏರ್ತೀವಿ. ಒಂದ್ ವೇಳೆ ಅರ್ಜೆಂಟ್ ಅದನ್ನ ಬಂದಿದ್ದೇನ ನಾಳೆನೆ ಬೇಕು ಬ್ಲೌಸ್ ಅಂತಂದ್ರೆ ರಾತ್ರಿ ಟೈಮ್ನು ಹೊಲ್ಕೊಡ್ತೀವಿ ಸರ್, ರಾತ್ರಿನೂ ಹೊಲ್ಕೊಡ್ತೀವಿ ಸರ್. ಯಾವತ್ತಾದ್ರೂ ನೀವು ಬ್ಲೌಸ್ ಹೊಲಿಯುವಾಗ ಅವ್ರು ಅನ್ಕೊಂಡಿದ್ದೊಂದು ನೀವು ಮಾಡಿದ್ದೊಂದು ಆ ತರ ಆಗಿದ್ದೀಯಾ? ಇಲ್ಲ ಸರ್, ಹಂಗೇನಾಗಿಲ್ರಿ, ಹಂಗೇನಾಗಿಲ್ಲ ಸರ್. ಸೇಮ್ ಬಂದಿರ್ತ ಸರ್. ಏನೋ ಸ್ವಲ್ಪ ಲೂಸ್ ಆದ್ರೆ ಲೂಸ್ ಒಂದ್ ಹೊಲಿಗೆ ಹಾಕಿ ಕೊಡ್ತೀವಿ ಅಷ್ಟೇ ಸರ್, ನಾ ಪೂರ ಅಂತ ಕೆಟ್ಟಿದ್ದೇನಿಲ್ಲ ಸರ್. ಇಲ್ಲ ಯಾವಾಗ್ಲಾದ್ರೂ ನೀವು ಆರಂಭದಾಗ ಕಲ್ತಿರುವಾಗ ನೀವು ಯಾರ್ದಾದ್ರು ಕುಬ್ಸ ಕೆಟ್ಟಿರೋದು ಅಥವಾ ಬ್ಲೌಸ್ ಕೆಟ್ಟಿರೋದು ನೀವೇ ಮತ್ತೆ ಅದೇ ಕಲರ್ ಸೇಮ್ ತಂದು ಹೊಲ್ದು ಕೊಟ್ಟಿರೋದು ಆ ತರ ಆಗಿದೆಯಾ? ಇಲ್ಲ ಸರ್, ಹಂಗೇನಾಗಿಲ್ರಿ, ಯಾವಾಗೂ ಆಗಿಲ್ಲ ಸರ್. ಅಣ್ಣ ಈಗ ಇಲ್ಲಿ ಈ ಭಾಗದಲ್ಲಿ ನಿಮ್ಗೆ ಸಹಜವಾಗಿ ಜಾಸ್ತಿ ಯಾರಮ್ಮ ನಿಮ್ಗೆ ಯುವತಿಯರು ಅಂದ್ರೆ ಸಣ್ಣ ವಯಸ್ಸಿನವರು ಈ ಯುವತಿಯರು ಜಾಸ್ತಿ ಹೊಲ್ಸಕ್ ಬರ್ತಾರೋ ಅಥವಾ ಹೆಣ್ಮಕ್ಳು ಗೃಹಿಣಿಯರು ಬರ್ತಾರೋ, ಹೆಂಗೆ ಯಜಮಾನರು ಬರ್ತಾರೆ ಹೆಂಗೆ? ಇಲ್ಲ ಸರ್, ಯುವತಿಯರು ಬರ್ತಾರ ಸರ್, ಗೃಹಿಣಿಯರು ಬರ್ತಾರ ಸರ್ ಅಷ್ಟೇ. ಮಕ್ಕಳಂತೂ ಬಹಳ ಸರ್, ಈಗ ರೆಡಿಮೇಡ್ ಡ್ರೆಸ್ಗಳು ಮತ್ತೆ ಇವಾಗ ಮದುವೆ ಆಗೋರು ಅಂತವ್ರೆಲ್ಲ ಬಂದು ಹೊಲ್ಸಿ ಅಂತಾರ ಸರ್, ಹೊಲ್ಸಿ ಅಂತಾರ. ಅಂದ್ರೆ ನಿಮ್ಗೆ ದಿನಾಲು ಮಷಿನ್ ಕೆಲಸ ಮಾಡ್ತಿರ್ತೀರಮ್ಮ ಅಥವಾ ಇಲ್ಲ ಇರೋದಿಲ್ಲ ಸರ್, ಏನೋ ಒಂದ್ ದಿನ ಎರಡ್ ದಿನ ಹಂಗ್ ಗ್ಯಾಪ್ ಇರ್ತದೆ ಹೆಂಗೆ? ಇಲ್ಲ ಸರ್, ದಿನ ಏನಿಲ್ಲ ಅಂತಂದ್ರೆ ಒಂದ್ 100 ರೂಪಾಯಿ ತನ ದುಡ್ಕೋಕಿರ್ತ ಸರ್ ದಿನ. ಒಂದ್ ಕಂಟಿನ್ಯೂ ಒಂದ್ 2 ಕುಬಸನ್ನ ಒಲ್ಯದ್ ಏನಿಲ್ಲ ಅಂತಂದ್ರೆ 200-300 ಅಂತ ತಪ್ಪಿದ್ದಿಲ್ಲ ಸರ್, ಕಂಪಲ್ಸರಿ ಇದ್ದಿದ್ದೇ. ಈಗ ಹೈನುಗಾರಿಕೆ ಕೂಡ ಹೇಳ್ತಿದ್ರಿ ನೀವು, ಬೆಣ್ಣೆ ಮತ್ತೆ ಮೊಸರು ಹಾಲು ಮೊಸರು ಮಾರುವಂತದ್ದು ಇಲ್ಲಿ ಊರಲ್ಲಿ ತಗೊಂಡು ಹೋಗ್ತಾರೆ? ಹಾ, ಹೋಯ್ತಾರ ಸರ್. ಈಗ 3 ಎಮ್ಮೆ ಇದ್ದು ಸರ್, ಬೇರೆಯವ್ರಿಗೆ ಅದು ಪಾಲಿಕೆ ಅಂತಂದ್ ಕೊಟ್ಟಿವಿ ಸರ್. ಈಗ ಸದ್ಯಕ್ಕೆ ಕಾಯೋರ್ ಇಲ್ದದಕ್ಕ ಒಂದೊಂದು ಇಟ್ಕೊಂಡಿವ್ರಿ ನಾವು, ಹಾಲು ಕೊಡ್ತ ಸರ್. ಈಗ 1 ಎಮ್ಮೆ ಇಟ್ಕೊಂಡಿದ್ದೀರಿ, ಈಗ ಆ ಎಮ್ಮೆ ನಿಮ್ಗೆ ಅಂದ್ರೆ ನಿಮ್ಗೆ ಇನ್ಕಮ್ 1 ಎಮ್ಮೆ ಸಾಕಿದ್ರಿಂದ ಇನ್ಕಮ್ ಆಗ್ತದೆ ಸರ್ ಇಷ್ಟ ಆಗ್ಬೋದು ಅಥವಾ ಒಂದು ಸಂಸಾರ ನಡಿಬೋದಾ? ಆರಾಮ್ ನಡೀತದೆ ಸರ್, ದಿನ ಒಂದು 50 ರೂಪಾಯಿ ಮೊಸರು ಹಾಕ್ತೀವಿ ಸರ್. ಅನ್ನ ಹಾಕಿದ್ಮೇಲೆ ಏನಿಲ್ಲ ಅಂತಂದ್ರೆ ಒಂದು ವಾರಕ್ಕೆ 1,000 ರೂಪಾಯಿ ಬೆಣ್ಣೆ ಬರ್ತದೆ ಸರ್ ನಮ್ಗ. ಕೆಜಿ ಬೆಣ್ಣೆ 1,200 ರೂಪಾಯಿ ಮಾರ್ತೀವಿ ಸರ್. ಹೊರಗಳವರು ಬರ್ತಾರೆ ಸರ್, ಹೊರಗಳವರು ಇಲ್ಲೇ ಅವ್ರು ತಗೊಂತಾರೆ, ಸುತ್ತಮುತ್ತ ಊರವರೆಲ್ಲ ಬರ್ತಾರೆ ಸರ್. ಹಾಲು ಯಾರಿಗಂದ್ ಎಮರ್ಜೆನ್ಸಿ ಆವ ಅಂತಂದ್ರೆ ಕೊಡ್ತೀವಿ ಸರ್, ಇಲ್ಲ ಅಂತಂದ್ರೆ ಹಾಲು ಕೊಟ್ರೆ ಬೆಣ್ಣೆ ಬರೋದಲ್ಲ ಸರ್, ಕೊಡೋದಲ್ರಿ, ಹಾಲು ಕಡಿಮೆ ಕೊಡೋದು. ಎಷ್ಟು ಒಂದ್ ಎಮ್ಮೆ ಎಷ್ಟು ಲೀಟರ್ ಕೊಡ್ತದ? ಅದೇನ್ ನೀವು ಸಾಕಿದ್ದು ಅಥವಾ ಖರೀದಿ ಮಾಡ್ಕೊಂಡ್ ಬಂದಿದ್ದ ಹೆಂಗ ಸರ್? ಮೊದ್ಲಿದ್ದ ನಮ್ಮ ಅತ್ತೆಯವರು ಕೊಟ್ಟಿದ್ದು ಸರ್ ನಮ್ಗ, ಅದಂಗೆ ಚಲೋ ತಾಳೆ ಅಂತಂದ್ ಇಟ್ಕೊಂಡಿವ್ರಿ, ಅದೇ ಎಮ್ಮೆ ಇಟ್ಕೊಂಡ್ರಿ ಸರ್. ಅವು ಈಗ 4ನೇ ತಾಳಿ ಸರ್, ಈಗ ಎಲ್ಲ ಹೆಣಗರನೇ ಸರ್, 3 ತಾಳಿ, ಈಗ 4ನೇ ತಾಳಿನೂ ಹೆಣಗರನೇ ಹುಟ್ಟಿದ್ರೆ ಅದು 3 ಲೀಟರ್ ಜಾಸ್ತಿನೇ ಕೊಡ್ತದೆ ಸರ್ ಹಾಲು. 3 ಲೀಟರ್ಕ್ಕಿಂತ ಮುಂಜಾನೆ 3 ಲೀಟರ್ ಅಂದ್ರೆ ಸಾಯಂಕಾಲ ಒಂದು 2 ಲೀಟರ್ ಅಂದ್ರೆ ಕೊಡ್ತದೆ ಸರ್ ಹಾಲು. ಈಗ ಎಮ್ಮೆ ಮತ್ತೆ ಕುರಿ ಸಾಕಾಣಿಕೆ ಈ ಟೈಲರಿಂಗ್ ಇದೆಲ್ಲ ನೋಡಿದ್ರೆ ಒಂದು ತಿಂಗಳಕ್ಕೆ ಗಂಡ ಹೆಂಡತಿ ಸೇರಿ ಎಷ್ಟು ಆಗ್ಬೋದಮ್ಮ ದುಡಿಬೋದು? ಯಾಕಂದ್ರೆ ಸಹಜವಾಗಿ ಹಳ್ಳಿಯವ್ರಿಗೆ ಅನ್ಕಂತಿರ್ತಾರೆ, ಭೀಮಾವ್ರು ಇಷ್ಟೆಲ್ಲ ಹೇಳಿದ್ರಲ್ಲ ಸರ್ ಎಷ್ಟು ದುಡಿಬೋದು ಸರ್ ತಿಂಗಳಕ್ಕೆ ಅವ್ರಿಗೆ, ಕುತೂಹಲ ಇರ್ತದೆ ಏನ್ ಹೇಳ್ತೀವಿ ಸರ್? ದುಡಿಬೋದು ಸರ್, ನಾನು ಅಂತೀನಲ್ಲ ಸರ್, ಬಟ್ಟೆ ಹೊಲ್ದದ್ದು ಅಂತಂದ್ರೆ ದಿನ 200-300 ಅಂತಂದ್ರೆ ಅದೊಂದು ಸೀಸನ್ ಇರ್ಲಾರ್ದ ಟೈಮ್ ಅಂತಂದ್ರೆ 9,000 ಆರಾಮ ಆಗ್ತದೆ ಸರ್. ಈಗ ವಾರಕ್ಕೆ 1,000 ರೂಪಾಯಿ ಲೆಕ್ಕ ಹಿಡಿದ್ರು ಬೆಣ್ಣೆ 5 ವಾರಕ್ಕೆ ಅದೊಂದು 5,000 ಆಗ್ತದೆ ಸರ್. ಹಾಂ 14,000 ಆದ್ವಲ್ಲ ಸರ್ ಅಲ್ಲಿಗೆ. ಮತ್ತೆ ಮೊಸರಿನ ದಿನ ಒಂದು 50 ರೂಪಾಯಿ ಲೆಕ್ಕ ಹಾಕೊಂಡ್ರು ಅವ ಅದೊಂದು 1,500 ಆದ್ವಲ್ರಿ ಸರ್. ಒಂದು 15-16,000 ದುಡಿತೀರಿ ತಿಂಗಳಿಗೆ? ದುಡಿತೀವಿ ಸರ್. ಈಗ ಈ ಹಳ್ಳಿಯಲ್ಲಿ ಖರ್ಚು ಕಡಿಮೆ ಅಂತ ಹೇಳ್ತಾರಮ್ಮ, ಪಟ್ಟಣದಲ್ಲಿದ್ರೆ ಎಲ್ಲವೂ ಖರೀದಿ ಮಾಡ್ಬೇಕಂತಾರೆ, ಹಳ್ಳಿಯಲ್ಲಿ ಸ್ವಲ್ಪ ಕಡಿಮೆ ಅಂತಾರೆ, ಏನ್ ಹೇಳ್ತೀರಿ? ಕಡಿಮೆನೆ ಸರ್, ಹಳ್ಳಿಗ ನೀರಿಂದು ಕಟ್ಟದಿಲ್ಲ ಸರ್. ನಾವು ಕಟ್ಟಿಗೆ ಕೊಣದು ಇಕ್ಕೊಂಡ್ರೆ ಗ್ಯಾಸ್ ಕೊಡ್ತೀವಿ, ಕರೆಂಟ್ ಬಿಲ್ ಕಟ್ತೀವಿ ಅಷ್ಟೇ ಅಲ್ರಿ ಸರ್. ಅಲ್ಲ ಮನೆ ಬಾಡಿಗೆ ಕಟ್ಟೋದಿರೋದಿಲ್ಲ. ಉಳಿತಾಯ ಸರ್ ನಮ್ಗಂತ. ಈಗ ಒಂದು ವರ್ಷಕ್ಕೆ ನೀವು ಏನು ಒಂದು ಗುರಿ, ಈ ವರ್ಷ ಇಂಥದ್ದು ಹಾಕ್ಬೇಕು ಬೆಳೆ, ಒಂದು ಎಕರೆ ಹೊಲದಲ್ಲಿ ಇಂಥದ್ದು ಹಾಕ್ಬೇಕು ಅನ್ಕೊಂತೀರಿ ಅಂತ, ಕುರಿ ಸಾಕಾಣಿಕೆ, ಈ ಕುರಿ ತರುವಂಥದ್ದು ಮಾರಾಟ ಮಾಡುವಂಥದ್ದು ಈ ಉಳಿದಂತ ಹಣದಿಂದನೇ ತರ್ತೀರಾ ಅಥವಾ ಬೇರೆ ಏನೋ ಸಾಲ ಇಲ್ಲ ಆ ಥರ ಮಾಡ್ಕೊಂಡು ಮಾಡ್ತೀರಾ, ಲೋನ್ ಗಿನ್ ತಗೊಂಡು ಬ್ಯಾಂಕ್ನಿಂದ ಹಂಗೆ ಮಾಡ್ತೀರಿ? ಇಲ್ಲ ಸರ್, ಲೋನ್ ಏನಿಲ್ಲ ಸರ್. ಮೊದಲು ನಾವು ಒಂದು ಕಡೆ ಫಸ್ಟಿಗೆ ಒಂದು ಕಡೆ ಸಾಲ ತಂದಿದ್ದೀವಿ ಸರ್, 5 ಲಕ್ಷ ನಮ್ಮ ತಾಯಿ ಮಕ್ಕಳಲ್ಲೇ ತಂದ್ಕೊಂಡು ಫಸ್ಟ್ ಸೀಸನಿಗೆ 30 ಟಗರ್ ತಂದ್ಕೊಂಡಿವಿ ಸರ್. ಅವು 30 ಟಗರ್ ತಂದರೆ ನಾವು ಇವು ಎಷ್ಟು ಸರ್, 7,100 ತಂದಿದ್ದೀವಿ ಸರ್. ಅವು ತಂದಮೇಲೆ ಅದ್ರಾಗ ಒಂದು 1.5 ಲಕ್ಷ ತನಕ ಉಳಿತಾಯ ಆಯ್ತು ಸರ್. ಅದು ಉಳಿದ ರೊಕ್ಕನೇ ನಾವು ಆ ಕಡೆ ಸಾಲ ಕಟ್ಕೊಂತೀವಿ ಸರ್. ಮತ್ತೆ ನಾವು ಖರ್ಚು ಏನಿರ್ತದೆ ಅದೇ ಉಲ್ಟಾ ಹಾಕಿ ಮತ್ತೆ ಟಗರ್ ತರ್ತೀವಿ ರೀ. ಮತ್ತೆ ಎರಡನೇ ಸಲ ತಂದಾಗಂತೂ 40 ಟಗರ್ ತಂದೀವಿ ಸರ್. ಈಗ ಮತ್ತೆ ಈ ಸತಿನೂ 40 ತರ್ಬೇಕಂತಂದು ಹಂಗೆ ಇಟ್ಕೊಂಡಿವಿ ಸರ್. ಏನು ಹ್ಞೂ, ಈಗ ನೋಡಮ್ಮ ಉಳಿತಾಯ ಮಾಡುವಂಥದ್ದು ಹೆಂಗಿರ್ತದೆ ಅಂತಂದ್ರೆ, ಉಳಿತಾಯ ಅಂತಂದ್ರೆ ಒಂದಿಷ್ಟು ಪಿಗ್ಮಿ ಕಟ್ತಿರ್ತಾರ, ಒಂದಿಷ್ಟು ಬ್ಯಾಂಕಿಗೆ ರೊಕ್ಕ ಕಟ್ಕೊಂತಿರ್ತಾರ, ಉಳಿತಾಯ ಮಾಡ್ಲಿಕ್ಕೆ ಯಾವ್ದಾದ್ರು ಬೇರೆ ಬೇರೆ ಯೋಜನೆಗಳಾಗ ಕಟ್ತಿರ್ತಾರ. ಈಗ ಹೆಂಗಾದಂದ್ರೆ ಕಾಲ ಸೂಕ್ಷ್ಮ ಅದ, ಯಾರಿಗಾದ್ರೂ ರೊಕ್ಕ ಕೊಟ್ಟು ಬಡ್ಡಿ ಜಾಸ್ತಿ ಆಸೆ ಕೊಟ್ಟು ಆಮೇಲೆ ದುಡ್ಡು ಕೊಡ್ಲಾರ ಜಗಳ ಚಾಲ ಆಗ್ತಾವ. ನೀವ್ ಹೆಂಗ್ ಉಳಿತಾಯ ಮಾಡ್ತೀರಿ ಅದನ್ನ? ನಾವು ಉಳಿತಾಯ ಅಂತಂದ್ರೆ ಇದಕ್ಕೆ ಖರ್ಚಾಗ್ತೀವಿ ಸರ್. ನಾವು ಟಗರುಗಳಿಗೆ ಖರ್ಚಾಗ್ತೇವಿ, ಅದ್ರಾಗೆ ಉಳಿತಾಯ ಮಾಡ್ಕೊಂತೀವಿ ಸರ್ ಅಷ್ಟೇ. ಒಟ್ಟಾರೆ ಈ ಟೈಲರಿಂಗು, ಕುರಿ ಸಾಕಾಣಿಕೆ, ಈ ಹೈನುಗಾರಿಕೆ, ಈ ಮೂರನ್ನ ನಿಭಾಯಿಸುವ ಮಧ್ಯೆ ಯಾವ್ದಾದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗ್ತದ, ಬೀಗರು ಏನಾದ್ರೂ ಕೆಲಸ ಇರ್ತಾವ ಅಥವಾ ಬೀಗರು ಯಾವ್ದೋ ಒಂದು ಮದುವೆ ಇರ್ತದ, ಏನೋ ಒಂದು ಕಾರ್ಯಕ್ರಮ ಇರ್ತದ, ಹೆಂಗ್ ಮಾಡ್ತೀರಮ್ಮ ಹೋಗೋದು ಬರೋದು ಹೆಂಗ ಆಗ್ತದ ಇವೆಲ್ಲ ಮಾಡುವಾಗ? ಅಂದ್ರೆ ನಾವು ಒಬ್ರು ಇರ್ತೀವಿ ಸರ್, ನಮ್ಮ ಮನೆಯವರನ್ನಾಗ್ಲಿ ನಾವನ್ನಾಗ್ಲಿ ಒಬ್ರು ಇಲ್ಲಿ ಇರ್ತೀವಿ ಸರ್, ಒಬ್ರು ಹೋಗ್ತೀವಿ ಸರ್ ಅಷ್ಟೇ ಹೋಗ್ತಾರೆ. ಈಗ ನಿಮ್ಮ ಮನೆ ತವ್ರ ಮನೆಯಲ್ಲಿ ಏನೋ ಕೆಲಸ ಬಂತು ಅಥವಾ ನಿಮ್ಮ ಗಂಡನ ಮನೆಯವರಲ್ಲೇ ನಿಮ್ಮ ಅಣ್ಣ ತಮ್ಮರವ್ರು ಯಾರಾದ್ರೂ ಕರೆದ್ರು ಯಾವ್ದೋ ಒಂದು ಕಾರ್ಯಕ್ರಮಕ್ಕೆ, ಗಂಡ ಹೆಂಡತಿ ಹೋಗ್ಲಿದ್ರೆ ಸಿಟ್ಟಾಗ್ತಾರ, ಸಹಜ ಅದು. ಹೆಂಗ ಏನ್ ಹೇಳ್ತೀರಿ ಅವ್ರಿಗೆ, ಮತ್ತೆ ಹೆಂಗ್ ಮಾಡ್ತೀರಿ? ಹೇಳ್ತೇವೆ ಸರ್, ಹೆಂಗ್ ನಮ್ ಕುರಿಗಳವಪ್ಪ ಉಪಾಸ ಇಡಕ್ ಆಗದಲ್ಲ ಔಟ್ರನ, ಒಬ್ರು ಬಂದು ಒಬ್ರು ಇರ್ತೀವಿ ಅಂತಂದ್ ಹೇಳ್ತೀವಿ ಸರ್. ಹಂಗಾಗಿ ಮತ್ತೆ ಒಬ್ರು ಹೋಗಿದ್ದೇನೆ ನಾ ಸಾಯಂಕಾಲದಷ್ಟೇ ಬಂದ್ಬಿಡ್ತೀವಿ ಸರ್ ಅಷ್ಟೇ. ಇರೋದಿಲ್ರಿ, ಒಂದಿನ ಹೋಗೋದ ಬರೋದು ಇಲ್ಲ, ಪೂರಾ ಕಂಪಲ್ಸರಿ ಇರ್ಬೇಕಂತಂದ್ರೆ ಒಂದೇ ದಿನ ಇರ್ತೀವಿ ಸರ್ ಅಷ್ಟೇ. ಈಗ ನಿಮ್ಮ ಮನೆಯವರು ಯಾವತ್ತಾದ್ರೂ ಇಲ್ಲ ನನಗೆ ಬೇರೆ ಕೆಲಸ ಅದ, ನೀನು ಇವೆಲ್ಲ ಕೆಲಸ ಮಾಡ್ಕೊಂತೀನಿ, ನಾನು ಹೋಗಿ ಬಂದ್ಬಿಡ್ ನೀನು ಅಂತ ಹೇಳುವಂತದ್ದು ಆಗುತ್ತೆ? ಆಗ್ತದೆ ಸರ್, ಆಗ್ತದ, ಹೋಗ್ತಾರ್ರಿ ಅವರು, ಹೋದಾಗ ನಾನೇ ನೋಡ್ಕೊಂತೀನಿ ಸರ್. ಏನು ನೋಡ್ಕೊಂತೀವ್ರಿ. ಸಹಜವಾಗಿ ನನಗೆ ಈ ಗ್ರಾಮೀಣ ಭಾಗದಲ್ಲಿ ಹೆಣ್ಮಕ್ಳು ಇರ್ತಾರಮ್ಮ, ಈಗ ಅಂದ್ರೆ ಅವ್ರಿಗೆ ಏನಾಗ್ತದ, ಒಂದೇ ಕೆಲಸ ಮಾಡ್ಕೊಂತ ಅಥವಾ ಟೈಲರಿಂಗ್ ಮಾಡ್ತಿರ್ತಾರ, ಅದೊಂದೇ ಮಾಡ್ತಿರ್ತಾರ, ನನ್ನ ಹೊಲದಾಗ ಹೋಗಕ್ ಆಗಲ್ಲ ಅಂತಿರ್ತಾರ, ಆಮೇಲೆ ಟೈಲರಿಂಗ್ ಮಾಡ್ತಾ ಬೇರೆ ಕೆಲಸ ಮಾಡಕ್ ಆಗಲ್ಲ ಅಂತಿರ್ತಾರ, ಅಂತ ಮಹಿಳೆಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಮ್ಮ? ಮಾಡ್ಕೊಂಡ್ರೆ ಆಗ್ತದ ಸರ್, ಆಗದಿಲ್ಲ ಅಂತಂದ್ರೆ ಹೆಂಗ ಹೇಳಕ್ ಆಗ್ತದ ಸರ್? ನಾವು ಸಂಸಾರ ನಮ್ದು ಮುಂದಕ್ಕೆ ಹೋಗ್ಬೇಕು ಅಂತಂದು ಆಸೆ ಇದ್ರೆ ಎಲ್ಲ ಕೆಲಸನು ನೋಡ್ಕೋಬೇಕು ಸರ್. ನಾವು ನಮ್ಮ ಕೆಲಸ ಇದ್ದಲ್ಲಿ ಇದ್ದಿಷ್ಟು ಬಿಡು, ದೇವ್ರು ಕೊಟ್ಟಷ್ಟು ಅಂತಂದು ನಾವು ಇಷ್ಟೇ ಇರ್ತೀವಿ ಅಂದ್ಕೊಂಡ್ರೆ ನಾ ಅದಿಷ್ಟು ಕೆಲಸಕ್ಕೆ ಸಾಕು ಮಾಡ್ಕೊಂತಾರ ಅವ್ರು. ನಾವಂತ ಎಲ್ಲ ಮಾಡಕ್ ಇಷ್ಟಪಡ್ತೀವಿ ಸರ್. ಈಗ ಸಹಜವಾಗಿ ಬಹಳಷ್ಟು ಜನ ಏನಾಗ್ಯದ, ಹೆಣ್ಮಕ್ಳು ಚೆನ್ನಾಗಿ ಓದಿರ್ಬೇಕು ಅಥವಾ ಓದ್ಲಿದ್ರು ಪಟ್ಟಣ ಸೇರ್ಬೇಕು ಅನ್ನುವಂಥದ್ದು ಬಹಳ ಮಂದಿಗೆ ತಲೆಗಿರ್ತದ. ಸಹಜವಾಗಿ ಪಟ್ಟಣ ಸಿಟಿಗೆ ಯಾರಾದ್ರೂ ಸಿಟಿಗೆ ಇದ್ರೆ ಅವ್ರ ಸಿಟಿಗೆ ಇದ್ರೆ ನಾವು ಹೋಗ್ಬೇಕು ಅಥವಾ ಅವ್ರ ಮನೆಗೆ ಬಂಗಾರ ತಂದ್ರೆ ನಾವು ತರ್ಬೇಕು, ಅವ್ರ ಮನೆ ಟಿ ವಿ ತಂದ್ರೆ ನಾವು ತರ್ಬೇಕು, ಮನೆ ಕಟ್ಟಿಸ್ರು ಅದು ಸಾಲ ಆಗಲಿ ತರ್ಬೇಕು, ಅದು ಗಂಡನ ಮೇಲೆ ಇದು ಅವಾಗ ಗಂಡ ಏನಾದರೂ ಮಾಡಲಿ ಹಂಗೆ ಅಂತ ಇರ್ತಾರೆ. ನೀವೇನು ಹೇಳ್ತೀರ ಮಂತವ್ರಿಗೆ? ಅಂಥದಕ್ಕೆ ನಾವು ಒಪ್ಪಿಗೋದಿಲ್ಲ ಸರ್. ನಾನು ನಮ್ಮ ಕೈಲಿದ್ರೆ ತಂದ್ಕೋಬೇಕು, ಇಲ್ಲ ಅಂತಂದ್ರೆ ಇಲ್ಲ ಸರ್, ಇದ್ದಾಗ ಅಂತ ತಂದ್ಕೋಬೇಕು ರೀ. ಸಾಲ ಮಾಡ್ಕೊಂಡು ತಂದ್ಕೊಂಡಿವ ಅಂತಂದ್ರೆ ಅದು ಬಡ್ಡಿ ಜಾಸ್ತಿ ಆಗ್ತದೆ ಸರ್. ಬಡ್ಡಿ ಮುಂದ್ರೆ ಏನಂತಾರಲ್ರಿ, ಬಡ್ಡಿ ಮುಂದೆ ಕುದುರೆನೂ ಹೊಡಿದ್ರೂ ಇದು ಆಗ್ತದೆ ಅಂತಾರಲ್ರಿ ಸರ್, ಆಗದಲ್ರಿ. ಅದಕ್ಕೆ ನಮ್ಮ ಕೈಲಿದ್ದಾಗೆ ತಂದ್ಕೋಬೇಕು ಸರ್. ಒಬ್ರಿಗೇನೋ ಸಿಟಿದಾಗ ಆರ ಅಲ್ಲಾರ ಇಲ್ಲಾರ ಅಂತ ನಾವು ಓಡಾಡಿದ್ರೆ ನಮ್ಮ ಕಾಲೇ ಮುರಿತೇವೆ ಸರ್. ನಮ್ಮ ಕೈಲಿದ್ರೆ ನಾವು ಮಾಡಕ್ಕೆ ಹೋಗ್ಬೇಕ್ರಿ, ಇಲ್ಲಾಂತಂದ್ರೆ ಇದ್ದದ್ರೊಳಗೆ ಸರಿ ಮಾಡ್ಕೋಬೇಕ್ರಿ. ಗ್ರಾಮೀಣ ಭಾಗದಾಗ ಇರ್ತಕ್ಕಂಥ ಮಹಿಳೆಯರಿಗೆ ಈಗ ಸುಮ್ಮನೆ ಚೆನ್ನಾಗಿ ಓದಿರ್ತಾರಮ್ಮ, ಅವರು ಏನು ಮಾಡ್ತಿರೋದಿಲ್ಲ, ಮನೆಗೆ ಅಡುಗೆ ಮಾಡಿ ಸಾಕು ಅಷ್ಟೇ, ಮನೆ ಪೂರ್ತಿ ನೋಡ್ಕೊಂಡು ಹೋಗುವಂಥವ್ರು ಇರ್ತಾರೆ, ಅಥವಾ ಏನಾದರೂ ಕೆಲಸ ಮಾಡಬೇಕು, ಟೈಲರಿಂಗ್ ಮಾಡಬೇಕು, ಕಲಿಬೇಕು ಅಂತಿರ್ತಾರೆ, ಅಥವಾ ಏನು ಕಲೀಲಾರದೆ ನಾನು ಏನು ಕಲೀಲಿಲ್ಲಲ್ಲ ಅಂತ ಪೇಚಾಡುವಂಥವ್ರು ಇರ್ತಾರೆ, ಅಂಥ ಮಹಿಳೆಯರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನಾನು ತಿಳಿದು ಮಾಡ್ತೀವಿ ಸರ್, ಕೈಲಾದಷ್ಟು ಮಾಡ್ಬೇಕಂತ ಹೇಳ್ತೀನಿ ರೀ ಸರ್. ಎಷ್ಟು ಓದಿದ್ರು ನಮ್ಗೆ ಅದೃಷ್ಟ ಇದ್ದು ನೌಕರಿ ಸಿಕ್ಕ್ಯಾವಂತಂದ್ರೆ ಸಣ್ಣ ಸಣ್ಣ ನೌಕರಿಂದ ಆಶಾ ವರ್ಕರ್ ಅಂತ ಹೆಡ್ ಕುಕ್ಕರ್ ಅಂತ ಯಾವುದೋ ಒಂದು ಅದೃಷ್ಟ ಸಿಕ್ಕಿ ದೇವ್ರು ಕೊಟ್ಟಾರ ಅಂತಂದ್ರೆ ನೌಕರಿ ಸಿಕ್ಕರೆ ಸರಿ, ನೌಕರಿ ಸಿಗ್ಲಿಲ್ಲ ಅಂತಂದ್ರೆ ನಾವು ಓದಿವ ಅಂತಂದು ಮನೆಗೆ ಕುಂತ್ರೆ ಹೆಂಗಾಗ್ತದೆ ಸರ್ ಸಂಸಾರ ಮುಂದಕ್ಕೆ ಹೆಂಗೆ ಹೋಗ್ತದ್ರಿ? ಈಗ ಒಬ್ರು ಗಂಡು ಮಕ್ಳು ದುಡ್ದದ್ದು ಅದ್ರಾಗ ಎಲ್ಲ ನಡಿಬೇಕಂತಂದ್ರೆ ಆಗೋದಿಲ್ಲ ಸರ್. ಇವಾಗ ಮಕ್ಕಳನ್ನ ಓದಿಸ್ಬೇಕು ಅಂದ್ಕೊಂತೀವಿ, ಚಲೋ ಚಲೋ ಓದ್ಬೇಕು ಅಂದ್ಕೊಂತೀವಿ, ಇನ್ನು ಇಬ್ಬರು ಕಷ್ಟ ಬಿದ್ದರೆ ಆಗ್ತದೆ ಸರ್. ಇನ್ನು ಮಕ್ಕಳು ಏನು ಓದ್ತಾರ? ಓದ್ತಾರ ಸರ್, ನನ್ನ ಮಗಳು ಸೆಕೆಂಡ್ ಇಯರ್ ಓದಕ್ಕತ್ತಾಳ್ರಿ, ಗುಂಜಾಳಿ ಸ್ಕೂಲಿಗೆ ಟಾಪರ್ ಬಂದಾಳ್ರಿ. ಈಗ ಇದು ಎರ್ಮರ್ಸ್ ಮುರಾರ್ಜಿದಾಗ ಫ್ರೀ ಸೀಟ್ ಸಿಕ್ಕಿದ್ರೆ ಸೈನ್ಸ್ ಮಾಡಕ್ಕತ್ತಾಳ್ರಿ. ಒಟ್ಟಾರೆ ಇವತ್ತಿನ ಮಹಿಳೆಯರು ಯಾವ ರೀತಿ ಇರಬೇಕು ಅಂತ ಹೇಳ್ತೀಯಮ್ಮ? ನಾವು ಈಗ ಹೆಂಗೆ ಹೇಳ್ಬೇಕಂತಂದ್ರೆ ಸರ್, ಒಬ್ಬರ ಮಾತು ನಾವು ಬೈದು ಹೇಳ್ದವರು ಚಲೋದಕ್ಕೆ ಹೇಳ್ತಾರ, ನಕ್ಕೇಳವರು ಕೇಳೋದಕ್ಕೆ ಹೇಳ್ತಾರ ಅಂತಾರಲ್ರಿ ಸರ್, ಹಂಗ ಒಬ್ರು ಬುದ್ಧಿ ಮಾತು ಹೇಳ್ಯಾರ ಅಂತಂದ್ರೆ ತಿಳ್ಕೊಬೇಕು ಸರ್ ಹೆಣ್ಮಕ್ಳು. ಈಗ ನಾನೇನಂತೀನಿ ಸರ್, ಇಬ್ರು ಗಂಡ ಹೆಂಡತಿ ಹೊಂದ್ಕೊಂಡು ಕೆಲಸಗಳು ಮಾಡ್ಕೊಂಡ್ರೆ ಮುಂದಕ್ಕೆ ಹೋಗ್ತಾವೆ ಸರ್. ನಾವು ಕೆಲಸ ಮಾಡೋದಿಲ್ಲ, ನಾನು ಓದೀನಿ ಮನೆಗೆ ಇರ್ತೀನಿ ಅಂತಂದ್ರೆ ಆಗೋದಿಲ್ಲ ಸರ್. ಇಬ್ರು ದುಡ್ದು ಮಾಡಿದ್ರೆ ಸಂಸಾರ ಮುಂದಕ್ಕೆ ಹೋಗ್ತದ ಅಂತ ಹೇಳ್ತೀನಿ ಸರ್. ಒಟ್ಟಾರೆ ನೀವು ಇವತ್ತು ಯಾವ್ದಾರು ಅನ್ವಾರ್ ಸುತ್ತಮುತ್ತ ಸಣ್ಣ ಪುಟ್ಟ ಈ ಮಿಟ್ಟಿ ಮಲ್ಕಾಪುರ ಅಥವಾ ಈ ಕಮಲಾಪುರ ಸುತ್ತಮುತ್ತ ಇದ್ದಂಥವ್ರು, ಸರ್ ನಮಗೆ ಭೀಮವರು ಏನಾದರೂ ಟೈಲರಿಂಗ್ ಕಲಿಸ್ಲಿಕ್ಕೆ ಆಗುತ್ತಾ, ಮತ್ತು ನಾವು ಅವ್ರನ್ನ ಎಲ್ಲಿ ಸಿಗ್ತಾರೆ, ಅವ್ರು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಹೇಳ್ತಿರ್ತಾರೆ, ನಿಮಗೆ ಅಲ್ಲಿ ಆ ಥರ ತರಬೇತಿ ಕೊಡಲಿಕ್ಕೆ ಬಂದರೆ ಅವ್ರಿಗೆ ಕೊಡ್ತೀರಿ? ಅಂದರೆ ಹೋಗಿ ಕೊಡೋಕೆ ಆಗೋದಿಲ್ಲ ಸರ್, ನನ್ನಲ್ಲಿಗೆ ಬಂದಾರ ಅಂತಂದರೆ ನಾನು ಇದ್ದಲ್ಲೇ ತೋರಿಸ್ಕೊಡ್ತೀನಿ ಸರ್ ಅಷ್ಟೇ. ಈಗ ಫೀಸ್ ಏನಾದರೂ ಕೊಡಬೇಕಾ ಹೆಂಗೆ ಏನು? ಅವ್ರು ತಿಳಿದಷ್ಟು ಕೊಡ್ಲಿ ಸರ್ ಅಷ್ಟೇ. ಮೊದ್ಲು ಮೊದ್ಲಿದ್ದವರೆಲ್ಲ ತಿಂಗಳ ತಿಂಗಳ 500 ರೂಪಾಯಿ ಕೊಡ್ತಿದ್ರು ಸರ್ ಅಷ್ಟೇ ಸರ್, ಅವ್ರು ಕೊಟ್ಟಷ್ಟು ತಗೊಂಡು ಕಲ್ಸಿನ್ರಿ. ಈಗ ಅವರು ನಿಮ್ಮನ್ನ ಭೇಟಿ ಮಾಡೋದು ಹೆಂಗಮ್ಮ? ಈ ಊರಿಗೆ ಬರ್ಬೇಕಾ ಅಥವಾ ನಿಮ್ದು ಏನಾದರೂ ಮೊಬೈಲ್ ನಂಬರ್ ಅಥವಾ ಯಾವ ಏನಾದರೂ ಇದೆಯಾ ಹೆಂಗೆ? ಅಂದರೆ ಅವ್ರವ್ರ ಊರಾಗ ಇದ್ದವ್ರು ಇರ್ತಾರಲ್ರಿ ಸರ್, ಅಲ್ಲೇ ಕಲ್ಕೊಂತಾರ, ಇಲ್ಲಿದ್ದವ್ರು ಮಾತ್ರ ನನ್ನಲ್ಲಿಗೆ ಬರ್ತಾರೆ ಸರ್, ನಾನು ಕಲಿಸ್ತೇನೆ ಅಂತಂದು ಕಲಿಸ್ತೇನೆ ರೀ. ಇವಾಗೆಲ್ಲ ಹೊಲ್ದಾಗ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಸರ್ ಮಕ್ಕಳೆಲ್ಲ, ಕಲಿಬೇಕಂತಂದ್ರೂ ಆಗೋದಿಲ್ಲ. ಬೇಸಿಗೆದಾಗ 2 ತಿಂಗಳು ರಜೆ ಇರ್ತದ್ರಿ, ಮತ್ತೆ ನಾವು ಬೀಜ ಇಡೋ ತನಕ ರಜೆ ಇರ್ತದ್ರಿ ಮಕ್ಕಳಿಗೆ, ಆ ಟೈಮ್ನಾಗ ಬಂದು ಕಳಿಸ್ ಅಂತಾರಲ್ರಿ ಸರ್, ಕಲಿಸ್ತೇನೆ ರೀ. ಒಟ್ಟಾರೆ ಈ ಒಂದು ನಿಮ್ಮ ಟೈಲರಿಂಗ್ ವೃತ್ತಿ, ಕುರಿ ಸಾಕಾಣಿಕೆ, ಈ ಒಕ್ಕಲ್ತನ, ಈ ಹೈನುಗಾರಿಕೆ, ಇವೆಲ್ಲವೂ ಖುಷಿ ಇದೆಯಾ, ಖುಷಿ ತಂದಿದೆಯಾ? ನಾನು ಸಂತೃಪ್ತವಾಗಿದ್ದೀನಿ ಸರ್, ಆರಾಮಾಗಿದ್ದೀನಿ, ನಮ್ಮ ಮನೆ ನಾವು ನಮ್ಮ ಮಟ್ಟಿಗೆ ನಾವು ಆರಾಮಾಗಿದ್ದೀವಿ ಅಂತಿರೋ, ಇನ್ನೂ ಏನಾದರೂ ಮಾಡಬೇಕು ಅಂತ ಆಸೆ ಇದೆಯಾ? ಹೇಗೆ ಇನ್ನ ಮಾಡ್ಬೇಕಂತನೇ ಅದ ಸರ್, ಇಲ್ಲಿಗಂತೂ ಖುಷಿನೇ ಅದ ಸರ್, ಬಟ್ಟೆ ಹೊಲ್ಕೊಂತೀನಿ, ಇನ್ನ ಇವು ಎಮ್ಮೆ ಸಾಗಾಣಿಕೆ ಅದ, ಕುರಿ ಸಾಕ್ತಿವಲ್ಲ ಸರ್, ಇನ್ನ ಇಷ್ಟು ಕುರಿ ತಂದು ಇನ್ನ ಇನ್ನೊಂದು ಶೆಡ್ ಹಾಕ್ಬೇಕಂತನೂ ಆಲೋಚನೆ ಅದ ಸರ್, ಆಸೆ ಅದರಿ. ಒಳ್ಳೇದಮ್ಮ, ಇಷ್ಟೊತ್ತು ನಿನ್ನಂತ ಮಹಿಳೆಯರು ಹೆಚ್ಚು ಹೆಚ್ಚು ಅಂದ್ರೆ ಟೈಲರಿಂಗ್ ಮಾಡುವಂತವ್ರನ್ನ ನಾನು ಅನೇಕರನ್ನ ಮಾತಾಡಿಸಿದ್ದೀನಿ, ಮತ್ತೆ ನೀವು ಹೈನುಗಾರಿಕೆ ಮಾಡ್ತೀರಿ, ಆಮೇಲೆ ಕುರಿ ಸಾಕಾಣಿಕೆ ಮಾಡ್ತೀರಿ, ಒಂದಷ್ಟು ಹೊಲ್ದಾಗ ಕೆಲಸದ ಕೆಲಸಕ್ಕೂ ಮಾಡಕ್ ಹೋಗ್ತೀರಿ, ತುಂಬಾ ಖುಷಿ ಅನಿಸ್ತದೆ. ಇಂತಹ ಮನಸ್ಥಿತಿ ಅಂದ್ರೆ ದುಡಿಬೇಕು, ಮುಂದೆ ನೋಡಿ ದುಡಿಬೇಕು ಅನ್ನುವಂಥದ್ದು ಹೆಣ್ಮಕ್ಳಲ್ಲಿ ಹೆಚ್ಚು ಬರಬೇಕು. ಯಾಕಂದ್ರೆ ಹೆಣ್ಮಕ್ಳು ದುಡಿಯಲಿಕ್ಕೆ ಮುಂದಾದ್ರೆ ಎಂಥ ಮನೆಯಾದರೂ ಅದನ್ನು ಕಟ್ಟಿ ನಿಲ್ಲಿಸ್ಬೋದು. ಆ ಥರ ಹೆಣ್ಮಕ್ಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸ್ವಯಂ ಉದ್ಯೋಗಿಗಳಾಗಿ ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ಳುವಂಥವ್ರು ಇದ್ದೀರಿ. ನಿಮ್ಮಂಥ ಮಹಿಳೆಯರ ಸಂಖ್ಯೆ ಇನ್ನಷ್ಟು ಈ ಸಮಾಜದಲ್ಲಿ ಹೆಚ್ಚಾಗಲಿ ಅಂತ ನಾನು ಬಯಸ್ತೇನೆ. ಆಕಾಶವಾಣಿ ಪರವಾಗಿ ಇಷ್ಟೊತ್ತು ನಿಮ್ಮ ವೃತ್ತಿಯ ಬಗ್ಗೆ, ನಿಮ್ಮ ಬದುಕಿನ ಬಗ್ಗೆ ನನ್ನೊಟ್ಟಿಗೆ ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮ ಆಕಾಶವಾಣಿ ಪರವಾಗಿ ಮತ್ತು ಕೇಳುಗರ ಪರವಾಗಿ ಧನ್ಯವಾದ, ನಮಸ್ಕಾರ. ಇದುವರೆಗೆ ರಾಯಚೂರು ತಾಲೂಕಿನ ಅನ್ವರ್ ಗ್ರಾಮದ ರೈತ ಮಹಿಳೆ ಭೀಮವ್ವ ಅವರ ಕುರಿ ಸಾಕಾಣಿಕೆ, ಹೈನುಗಾರಿಕೆ, ಟೈಲರಿಂಗ್ ಹಾಗೂ ಕೃಷಿ ಅನುಭವಗಳನ್ನು ಕೇಳಿದಿರಿ. ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ವೆಂಕಟೇಶ್ ಹೋಗಾರ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಪ್ರಾಕೃತಿಕ ವಿಕೋಪಕ್ಕೆ ತುತ್ತಾದಾಗ ಭೀಮಾ ಯೋಜನೆಯ ಮೂಲಕ ರೈತರಿಗೆ ಆರ್ಥಿಕ ನೆರವು ನೀಡಲು ಒಂದು ಹೆಜ್ಜೆ. ಹಮ್ನೆ ಫಸಲ್ ಭೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನೋ ಕೋ ಲಾಯೆ. ವಿಶ್ವಾಸ ಹೆಚ್ಚಾಗುತ್ತೆ, ಸವಲತ್ತುಗಳು ಹೆಚ್ಚಾದಾಗ ಮೇರಿ ಪಾಲಿಸಿ ಮೇರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಮಾಹಿತಿ ನಮ್ಮ ಭಾಷೆಯಲ್ಲಿ ಸಿಕ್ಕಾಗ ಮಾಜಿ ಪಾಲಿಸಿ ಮಾಜಾ ಹತ್ತಿ. ವಿಶ್ವಾಸ ಹೆಚ್ಚಾಗುತ್ತದೆ, ನಿಮ್ಮ ಭೀಮಾ ಪಾಲಿಸಿ ನಿಮ್ಮ ಮನೆ ಬಾಗಿಲಿಗೆ ತಲುಪಿದಾಗ ಮಾರಿ ಪಾಲಿಸಿ ಮಾರೆ ಹಾತ್. ವಿಶ್ವಾಸ ಹೆಚ್ಚಾಗುತ್ತದೆ, ಪಾಲಿಸಿಯ ಬಗ್ಗೆ ಮನೆ ಬಾಗಿಲಿಗೆ ಬಂದು ಮಾಹಿತಿಯನ್ನು ನೀಡಿದಾಗ ಎನ್ ಪಾಲಿಸಿ ಎನ್ ಕೈಯಲ್ಲಿ, ನನ್ನ ಪಾಲಿಸಿ ನನ್ನ ಕೈಯಲ್ಲಿ ಅಭಿಯಾನದ ಮೂಲಕ ಭೀಮಾ ಕಂಪನಿ ತಲುಪಿಸುತ್ತಿದೆ ನಿಮ್ಮ ಭೀಮಾ ಫಸಲ್ ಪಾಲಿಸಿ ನಿಮ್ಮ ಬಳಿಗೆ. ಶಿಕ್ಷಣ ಗಳಿಸಿ. ರೈತ ಬಾಂಧವರು ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ 2 ದಿನ ಹಗುರ ಪ್ರಮಾಣದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 29-30 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 10-12 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 70-72% ಮತ್ತು ಕನಿಷ್ಠ ಆರ್ದ್ರತೆ 30-32% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನ ನೀಡಲಾಗಿದೆ. ಇನ್ನು ಪ್ರಸ್ತುತ ವಾತಾವರಣದಲ್ಲಿ ಕಡಿಮೆ ಉಷ್ಣಾಂಶ ಇರುವುದರಿಂದ ಯಾವುದೇ ಬೆಳೆಯಲ್ಲಿ ಮೊಗ್ಗು ಮತ್ತು ಕಾಯಿ ಉದುರುವುದು ಕಂಡು ಬಂದರೆ 0.25 ಮಿಲಿಲೀಟರ್ ನ್ಯಾಪ್ತಲಿಕ್ ಅಸೆಟಿಕ್ ಆಮ್ಲವನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಬೆಳಗಿನ ಸಮಯದಲ್ಲಿ ಮಂಜು ಬೀಳುವ ಸಾಧ್ಯತೆ ಇರುವುದರಿಂದ ಬೆಳೆಯಲ್ಲಿ ರೋಗಗಳ ಬಾಧೆ ಹೆಚ್ಚಾಗಿ ಕಂಡುಬರುವ ಸಾಧ್ಯತೆ ಇದ್ದು ರೈತ ಬಾಂಧವರು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು. ಇನ್ನು ಭತ್ತದ ಕಟಾವಿನ ನಂತರ ಭತ್ತದ ಗದ್ದೆಯಲ್ಲಿನ ಮಣ್ಣಿನ ತೇವಾಂಶವನ್ನು ಹಾಗೆ ಪೋಷಕಾಂಶಗಳನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಲು ಸಾಸಿವೆ ಬೆಳೆಯನ್ನು ಬೆಳ್ಕೋಬಹುದು. ಹಲವೆಡೆ ಭತ್ತದ ಕಟಾವು ನಡೆದಿದ್ದು ಬಣವೆ ಹಾಕುವ ಮೊದಲು ಹುಲ್ಲನ್ನು ಚೆನ್ನಾಗಿ ಒಣಗಿಸಿ ಬಣವೆ ಹಾಕಬೇಕು. ಬಣವೆ ಹಾಕುವ ಪೂರ್ವದಲ್ಲಿ ಭತ್ತದ ಹುಲ್ಲಿನ ಹೊರೆ ಕಟ್ಟುವ ಮೊದಲು ಇಬ್ಬನಿ ಆರಲು ಬಿಡಬೇಕು. ಇನ್ನು ಕಡಲೆಯಲ್ಲಿ ಬಿತ್ತಿದ 35-40 ದಿನಗಳಲ್ಲಿ ಕುಡಿಚೂಟುವುದರಿಂದ ಹೆಚ್ಚಿನ ಕವಲೊಡೆದು ಉತ್ತಮ ಇಳುವರಿಯನ್ನು ಪಡ್ಕೋಬಹುದು. ಜೋಳದಲ್ಲಿ ಮುಖ್ಯವಾಗಿ ತೆನೆ ಬರುವ ಸಮಯ ಮತ್ತು ಕಾಳು ಕಟ್ಟುವ ಹಂತದಲ್ಲಿ ಮಣ್ಣಿನ ತೇವಾಂಶದ ಆಧಾರದ ಮೇಲೆ ತಪ್ಪದೇ ನೀರನ್ನು ಹಾಕಬೇಕು. ಹತ್ತಿ ಬೆಳೆಯು ಕಟಾವಾದ ನಂತರ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೋಸ್ಟ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹತ್ತಿ ಬೆಳೆಯು ಬಿಡಿಸುವ ಹಂತದಲ್ಲಿರುವುದರಿಂದ ಹವಾಮಾನ ಮುನ್ಸೂಚನೆಯನ್ನು ನೋಡಿಕೊಂಡು ಹತ್ತಿಯನ್ನು ಬಿಡಿಸಬೇಕು. ಶೇಂಗಾ ಬೆಳೆ ಕಟಾವು ಮಾಡಿದ ನಂತರ ಬಿಸಿಲಿನಲ್ಲಿ ಚೆನ್ನಾಗಿ ಅವುಗಳನ್ನು ಒಣಗಿಸುವುದರಿಂದ ಕೀಟಗಳಿಂದ ಹಾಗೂ ಸೂಕ್ಷ್ಮಾಣುಜೀವಿಗಳಿಂದ ಕಾಳುಗಳಿಗೆ ಆಗುವ ಹಾನಿಯನ್ನು ತಪ್ಪಿಸಿ ಅವುಗಳ ಗುಣಮಟ್ಟವನ್ನು ಕಾಪಾಡಬಹುದು. ಇನ್ನು ಬದನೆಯಲ್ಲಿ ಹೂ ಉದುರುವುದನ್ನು ತಡೆಯಲು ಫ್ಲಾನೋಫಿಕ್ಸ್ 1 ಮಿಲಿಲೀಟರ್ 4 ಲೀಟರ್ ನೀರಿಗೆ ಮತ್ತು 1 ಗ್ರಾಂ ಬೋರಾನ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮೋಮೆಕಿನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಮೆಣಸಿನಕಾಯಿಯಲ್ಲಿ ಕಾಯಿ ಕೊರುವ ಕೀಟದ ಹಾದೋಟಿಗಾಗಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ 0.3 ಗ್ರಾಂ ಇಮೋಮೆಕಿನ್ ಬೆಂಜೇಟ್ 5 SG ಅಥವಾ 1 ಮಿಲಿಲೀಟರ್ ಕ್ಲೋರೋಪೆನಪೈರ್ 10 SC ಅಥವಾ 0.75 ಮಿಲಿಲೀಟರ್ ನವಲೂರಾನ್ 10 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಚಳಿಗಾಲ ಇರುವುದರಿಂದ ಕೋಳಿ ಸಾಕಾಣಿಕಾ ಕೊಠಡಿಯಲ್ಲಿ ಉಷ್ಣಾಂಶದ ಸ್ಥಿರತೆಯನ್ನು ಕಾಪಾಡಲು ವಿದ್ಯುತ್ ಬಲ್ಪುಗಳನ್ನು ಬಳಸುವ ಮುಖಾಂತರ ಸ್ಥಿರತೆಯನ್ನು ಕಾಪಾಡಬೇಕು. ಇನ್ನು ತಂಪಾದ ವಾತಾವರಣವಿರುವುದರಿಂದ ದನಗಳಿಗೆ ಹಾಗೂ ಪ್ರಾಣಿಗಳಿಗೆ ಕಾಲುಬಾಯಿ ಬೇನೆ ಬರುವ ಸಾಧ್ಯತೆ ಇರುವುದರಿಂದ ಚುಚ್ಚುಮದ್ದನ್ನು ಹಾಕಬೇಕು. ರಾತ್ರಿಯ ತಾಪಮಾನ ಇಳಿಕೆಯಾಗಿರುವುದರಿಂದ ಜಾನುವಾರುಗಳನ್ನು ಬೆಚ್ಚಗಿನ ಜಾಗದಲ್ಲಿ ಕಟ್ಟಿ ಹಾಕಬೇಕು. ಚಳಿ ಅಧಿಕವಿರುವ ಕಡೆಗಳಲ್ಲಿ ಕೊಟ್ಟಿಗೆಯನ್ನು ಆದಷ್ಟು ಬೆಚ್ಚಗಿಡಬೇಕು ಮತ್ತು ಹೆಚ್ಚು ಗಾಳಿಯಾಡದಂತೆ ನೋಡಿಕೋಬೇಕಾಗ್ತದೆ. ಇನ್ನು ಹೆಚ್ಚಿನ ಮಾಹಿತಿ ಬೇಕಾಗಿತ್ತು ಅಂತಂದರೆ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನು ಭೇಟಿಯಾಗಬಹುದು. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳೋಣ ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆಯನ್ನು ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣದಲ್ಲಿ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ನೋಡುವುದಾದರೆ, ಹತ್ತಿ ಹೈಬ್ರಿಡ್ 44 ಕನಿಷ್ಠ 6,039 ರೂಪಾಯಿಗಳಿಂದ ಗರಿಷ್ಠ 7,700 ರೂಪಾಯಿಗಳು. ಜೋಳ ಹೈಬ್ರಿಡ್ 2,429 ರೂಪಾಯಿಗಳಿಂದ 2,429 ರೂಪಾಯಿಗಳು. ಈರುಳ್ಳಿ 710 ರೂಪಾಯಿಗಳಿಂದ 2,080 ರೂಪಾಯಿಗಳು. ಭತ್ತ ಸೋನಾ ಮಸೂರಿ 1,919 ರೂಪಾಯಿಗಳಿಂದ 3,003 ರೂಪಾಯಿಗಳು. ಕೆಂಪು ತೊಗರಿ 6,022 ರೂಪಾಯಿಗಳಿಂದ 7,589 ರೂಪಾಯಿಗಳು. ಇನ್ನು ಲಿಂಗಸೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆ ಧಾರಣೆ ನೋಡುವುದಾದರೆ, ಕಡಲೆಕಾಳು 5,401 ರೂಪಾಯಿಗಳಿಂದ ಗರಿಷ್ಠ 5,411 ರೂಪಾಯಿಗಳು. ಹತ್ತಿ NHM 44 7,600 ರೂಪಾಯಿಗಳಿಂದ ಗರಿಷ್ಠ 7,600 ರೂಪಾಯಿಗಳು. ಭತ್ತ 2,310 ರೂಪಾಯಿಗಳಿಂದ 2,310 ರೂಪಾಯಿಗಳು. ಸಜ್ಜೆ 1,950 ರೂಪಾಯಿಗಳಿಂದ 3,000 ರೂಪಾಯಿಗಳು, ತೊಗರಿ 6,500 ರೂಪಾಯಿಗಳಿಂದ ಗರಿಷ್ಠ 7,500 ರೂಪಾಯಿಗಳು. ಇನ್ನು ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿರುವ ಪೇಟೆಯ ಧಾರಣೆ, ಕಡಲೆಕಾಳು 5,650 ರೂಪಾಯಿಗಳಿಂದ ಗರಿಷ್ಠ 5,710 ರೂಪಾಯಿಗಳು, ಹತ್ತಿ ಬನಿ 6,800 ರೂಪಾಯಿಗಳಿಂದ 7,250 ರೂಪಾಯಿಗಳು, ಹೈಬ್ರಿಡ್ ಜೋಳ 2,800 ರೂಪಾಯಿಗಳಿಂದ ಗರಿಷ್ಠ 2,800 ರೂಪಾಯಿಗಳು, ಮೆಕ್ಕೆಜೋಳ 2,000 ರೂಪಾಯಿದಿಂದ 2,000 ರೂಪಾಯಿಗಳು, ಭತ್ತ ಕಾವೇರಿ ಸೋನ 1,850 ರೂಪಾಯಿಗಳಿಂದ 2,900 ರೂಪಾಯಿಗಳು, ಭತ್ತದ RNR ಹೊಸದು 2,100 ರೂಪಾಯಿಗಳಿಂದ 2,438 ರೂಪಾಯಿಗಳು, ಭತ್ತದ ಆರ್